ಅಲ್ಲಿ ನಾನು ಹೈಡ್ರೋಫೋನಿಕ್ಸ್ ಮೆಥಡ್ ಮೂಲಕ ಪಾಲಕ್, ಲೆಟ್ಯೂಸ್ ಮತ್ತು ಬೇರೆ ಬೇರೆ ರೀತಿಯ ಇಂಗ್ಲಿಷ್ ಸೊಪ್ಪುಗಳು ಮೇನ್ಲಿ ಅದನ್ನೆಲ್ಲ ಬೆಳೆಸ್ತಾ ಇದ್ದೆ. ಮತ್ತೆ ನಾನು ಬ್ಯಾಂಗ್ಳೂರ್ ಬಿಟ್ಟು ಮಂಗಳೂರಿಗೆ ಬಂದ ನಂತರ ನಾನು ಬೇರೆ ಬೇರೆ ಸೊಪ್ಪನ್ನು ಅಂದ್ರೆ ಪ್ರಾದೇಶಿಕ ಸೊಪ್ಪು ಮೇನ್ಲಿ ಹರಿವೆ, ಮತ್ತೆ ಹರಿವೆಯಲ್ಲಿ ಬೇರೆ ಬೇರೆ ಹರಿವೆ ಎಲ್ಲ ನಾನು ಟ್ರೈ ಮಾಡಿದ್ದೆ. ಮತ್ತೆ ಬೇರೆ ಮೆಂತೆ ಸೊಪ್ಪು ಮತ್ತೆ ಪುದೀನ ಮತ್ತೆ ಬೇರೆ ಬೇರೆ ಸೊಪ್ಪುಗಳನ್ನೆಲ್ಲ ಪ್ರಯೋಗ ಮಾಡಿದ್ದೆ ಮಂಗಳೂರಲ್ಲಿ. ಅದರಲ್ಲಿ ನನಗೆ ಹರಿವೆ ಸೊಪ್ಪು ಮತ್ತೆ ಕೆಲವೆಲ್ಲ ಸೊಪ್ಪು ನಾನು ಅಂತಸ್ತಿ ಅಂದ್ರೆ ಮೇಲೆ ಮೇಲೆ ಅಂತಸ್ತ ಮುಖಾಂತರ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆದ್ರೆ ಅದರಲ್ಲಿ ನನಗೆ ಅಷ್ಟೊಂದು ಔಟ್ಪುಟ್ ಸಿಕ್ಕಿರಲಿಲ್ಲ. ಅದಕ್ಕೆ ನಾನು ಬೇರೆ ಯಾವ್ದು ಸೊಪ್ಪನ್ನು ಪ್ರಯೋಗ ಮಾಡುವ ಅಂತ ಹೇಳುವಾಗ ನನಗೆ ಪಾಲಕ್ ಸೊಪ್ಪಿನ ನಾನು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಅದರಲ್ಲಿ ನನಗೆ ಸ್ವಲ್ಪ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ನೀವು ವರ್ಟಿಕಲ್ ಗಾರ್ಡನ್ ಮಾಡ್ತೀರಿ ಅಂತ ಹೇಳಿದ್ರಿ, ಇದರ ವಿಶೇಷತೆ ಏನು, ಇದು ಯಾವ ರೀತಿ ಮಾಡುವಂತದ್ದು ಸ್ವಲ್ಪ ಹೇಳಿ. ವರ್ಟಿಕಲ್ ಗಾರ್ಡನ್ ಅಥವಾ ವರ್ಟಿಕಲ್ ಕೃಷಿ ಏನಂತ ಹೇಳಿದ್ರೆ, ನಿಮ್ಗೆ ಫಾರ್ ಎಕ್ಸಾಂಪಲ್ ಒಂದು 4 ಅಡಿ ಮತ್ತೆ 10 ಅಡಿ ಜಾಗದಲ್ಲಿ ನೀವೊಂದು ಬೇರೆ ಹರಿವೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಬೆಳೆಸಿದ್ರೆ ನಿಮ್ಗೆ ಕಮ್ಮಿ ಅಂತ ಹೇಳಿದ್ರೆ ಒಂದು 50 ಕೆಜಿ ಅಥವಾ ಒಂದು 30 ಕೆಜಿ ಅಷ್ಟು ಸೊಪ್ಪು ಬರುತ್ತೆ. ಅದೇ ನೀವು ಒಂದು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿದ್ರೆ, ಒಂದು 50 ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿದ್ರೆ ಒಂದು 30 ಕೆಜಿ ಅಷ್ಟು ಸೊಪ್ಪು ಬರಸ್ಬಹುದು. ಅದೇ ನಾವು ಅಂತಸ್ತು ಮೇಲೆ ಮೇಲೆ ಮೇಲೆ ಅಂತಸ್ತಾಗಿ ಬೆಳೆಸಿ, ಇವಾಗ ನನ್ನ ಫಾರ್ಮ್ ಅಲ್ಲಿ ನಾನೊಂದು 8 ಲೇಯರ್ ಒಂದು ಅಂತಸ್ತಿನ ಇನ್ನೊಂದು ಅಂತಸ್ತಿಗೆ ಒಂದು 8-10 ಇಂಚ್ ಗ್ಯಾಪ್ ಅಲ್ಲಿ ನಾನು ಬೆಳೆಸ್ತಾ ಇದ್ದೇನೆ. ಆವಾಗ ನಾನೊಂದು 8 ಲೇಯರ್ ಇದ್ದು ಸಿಸ್ಟಮ್, ನಂದು 8 ಲೇಯರ್ ಸಿಸ್ಟಮ್ ಅಲ್ಲಿ ಗ್ರೌಂಡ್ ಇಂದ 7 ಫೀಟ್ ಹೈಟ್ ವರೆಗೆ ನಾನು ಬೆಳೆಸ್ತಾ ಇದ್ದೇನೆ. ಅದರಲ್ಲಿ ನಾನು ಒಂದು 30 ಕೆಜಿ ಸಿಗುವ ಜಾಗದಲ್ಲಿ ನಾನು ಇವಾಗ ಒಂದು 50 ಕೆಜಿ ವರೆಗೆ ಒಂದು ಎವರೇಜ್ ನಾನು ಬೆಳೆಸ್ತಾ ಇದ್ದೀನಿ. ನಂಗೆ ಈ ಬೆಳೆಸ್ಬೇಕಂತ ಹುಟ್ಟಿದ್ದೆ ಯಾಕಂತ ಹೇಳಿದ್ರೆ, ನಾನು ಬೇರೆ ಜಾಗದಲ್ಲಿ ಎಲ್ಲ ನಾನು ಬೆಳೆಸಲಿಕ್ಕೆ ಶುರು ಮಾಡಿದ್ದೆ ಔಟ್ಸೈಡ್ ಬೇರೆಯವರಲ್ಲಿ. ಅಂದ್ರೆ ಸಿಟಿಯಲ್ಲಿ ನಂಗೆ ಜಾಗ ಕಮ್ಮಿ, 1000 ಸ್ಕ್ವೇರ್ ಫೀಟ್ ಮಾತ್ರ ಇರೋದು ಬೆಳೆಸ್ಲಿಕ್ಕೆ. ನಂಗೆ ಬೇರೆಯವರ ಜಾಗದಲ್ಲೆಲ್ಲ ಮೊದಲು ಬೆಳೆಸಿ ಅಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು ನಂಗೆ ಬೇರೆಯವರ ಜಾಗದಲ್ಲೆಲ್ಲ. ಸೊ ಅದನ್ನ ನಾನು ಅಲ್ಲಿ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನನ್ನ ಜಾಗದಲ್ಲೇ ಬೆಳೆಸಿದ್ದೆ. ಆದ್ರೆ ನಂಗೆ ಜಾಗದ ಡಿಮಾಂಡ್ ಇದೆ ಔಟ್ಸೈಡ್ ಪಾಲ ಸೊಪ್ಪಿಗೆ ಮತ್ತೆ ಬೇರೆ ಬೇರೆ ಸೊಪ್ಪಿಗೆಲ್ಲ ಡಿಮಾಂಡ್ ಇದೆ ಆರ್ಗ್ಯಾನಿಕ್ ಬೆಳೆಸು. ಅದಕ್ಕೆ ನಾನು ಆದಷ್ಟು ಕಮ್ಮಿ ಜಾಗದಲ್ಲಿ ಹೇಗೆ ಬೆಳೆಸೋದು ಅಂತ ಯೋಚನೆ ಮಾಡುವಾಗ ನಾನು ಅದಕ್ಕೆ ನಾನು ವರ್ಟಿಕಲ್ ಆಗಿ ಬೆಳೆಸ್ತಾ ಇದ್ದೀನಿ. ಮೊದಲಿಗೆ ನೀವು ಈ ಬೆಳೆ ಬೆಳಿಲಿಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ? ಮೊದಲಿಗೆ ನಾನು ಏನ್ ಮಾಡಿದೆ, ಲ್ಯಾಂಡ್ ಲೆವೆಲ್ ಮಾಡಿದ್ದೆ. ಲ್ಯಾಂಡ್ ಲೆವೆಲ್ ಮಾಡಿದ್ಮೇಲೆ ನಂದು ಸಮುದ್ರ ಹತ್ರ ಮನೆ ಡೌನ್, ಹಾಗೆ ಒಸರೆಲ್ಲ ಬರುತ್ತೆ ಮಳೆಗಾಲದಲ್ಲಿ. ಸೊ ಸ್ವಲ್ಪ ಮನೆ ಸ್ವಲ್ಪ ಆಚೆಯಿಂದ ಮಣ್ಣೆಲ್ಲ ತಂದು ಎತ್ತರ ಮಾಡಿ ಲೆವೆಲ್ ಎಲ್ಲ ಮಾಡಿ ಒಂದು ಪಾಲಿ ಹೌಸ್ ತರ ಮಾಡಿದೆ. ಒಂದು 1000 ಸ್ಕ್ವೇರ್ ಫೀಟ್ ನರ್ಸರಿ ತರ ಒಂದು ಪಾಲಿ ಹೌಸ್ ಹಾಕಿ ಅದರಲ್ಲಿ ಒಂದು ಸಿಸ್ಟಮ್ ಎಲ್ಲ ರೆಡಿ ಮಾಡಿದೆ. ಪಾಲಿ ಹೌಸ್ ಮಾಡ್ಲಿಕ್ಕೂ ಸಹ ಹಾಗೇನೆ, ಇಲ್ಲಿ ನಂಗೆ ಲೋಕಲ್ ಯಾರು ಸಿಕ್ಕಿರ್ಲಿಲ್ಲ. ಸೊ ನಾನು ಮತ್ತೆ ಲೇಬರ್ ಅನ್ನೆಲ್ಲ ಇಟ್ಕೊಂಡೆ ಮೇಲ್ಗಡೆ ಶೀಟ್ ಎಲ್ಲ ಹಾಕಿದ್ದು. ಅದು ಆದ ನಂತರ ನಾವು ಅದಕ್ಕೆ ಬೇಕಾಗಿರುವ ಪೈಪ್, ರೌಂಡ್ PVC ಪೈಪ್, ಅದಕ್ಕೆ ಬೇಕಾಗಿರುವ ಪಾಟ್ ಸಹ ಆಗಿನ ಪಾಟ್ ಸಹ ಅದೊಂದು ಪೇಟೆಂಟೆಡ್ ಪಾಟ್, ಅದು ಲೋಕಲಿ ಸಿಗುದಿಲ್ಲ ಎಲ್ಲಿ ಸಹ. ಇದು ನಾವು ಒಂದು ಗುಜರಾತ್ ಇದೊಂದು ಕಂಪನಿ, ಅವರು ಅದು ಸಹ ಅವ್ರದ್ದು ಟ್ರಯಲ್ ಏನೋ ಮಾಡ್ತಾ ಇದ್ರು. ಪರಿಚಯ ಮೊದಲಿಂದಲೇ ಇತ್ತು ನಂಗೆ ಹೈಡ್ರೋಫೋನಿಕ್ಸ್ ಫೀಲ್ಡ್ ಅಲ್ಲಿ ಇರುವಾಗ ಅವರದ್ದು ಪರಿಚಯ ಇತ್ತು. ಅವರ ಹತ್ರ ಅದು ಅದನ್ನು ತರಿಸಿ ನಾನು ಒಂದು ಪ್ರಯತ್ನ ಮಾಡಿದೆ. ಎಷ್ಟು ಪಾಟ್? ಅದರೊಂದು ಸುಮಾರು 4,000 ಪಾಟ್ ಇದೆ. 4,000 ಪಾಟ್ ಅಲ್ಲಿ ನಾನು ಅದನ್ನು ಬೆಳೆಸ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು. ಅದನ್ನು ನಾನು ಪೈಪ್ ಅನ್ನು ನಾನು ಏನ್ ಮಾಡ್ತೀನಿ, ಒಂದೊಂದು ಅಂತಸ್ತು ಅಂತಸ್ತಾಗಿ ವರ್ಟಿಕಲ್ ಆಗಿ ಅದನ್ನು ಒಂದು ಒಂದು ಕಬ್ಬಿಣದ ಸ್ಕ್ವೇರ್ ಪೈಪ್ ಅಲ್ಲ, ಎ ಶೇಪ್ ಅಲ್ಲಿ ಒಂದು ಫ್ರೇಮ್ ತರ ಮಾಡಿ ಅದರಲ್ಲಿ ನೆಲದಿಂದ 1 ಫೀಟ್ ಮೇಲ್ಗಡೆಯಿಂದ ಒಂದೊಂದೇ ಪೈಪ್ ಅನ್ನು ಒಂದೊಂದು 10 ಇಂಚ್ ಅಂತರದಲ್ಲಿ ಜೋಡಿಸಿ ಮತ್ತೆ ಆ ಪೈಪ್ ಮೇಲ್ಗಡೆ ನಾನು ಅದನ್ನು ಪಾಟ್ ಅನ್ನು ಇಟ್ಟು ಆ ಪಾಟಿಗೆ ಪಾಟಿಂಗ್ ಮಿಕ್ಸ್ಚರ್ ಅಂದ್ರೆ ಪೈಪಿಗೆ ಪಾಟ್ ಅನ್ನು ಯಾವ ತರ ಅದನ್ನು ಅದೊಂದು ಫಿಕ್ಸ್ ಮಾಡಬಹುದು. ಅದಕ್ಕೊಂದು ಅದರದೇ ಒಂದು ಅರೇಂಜ್ಮೆಂಟ್ ಇದೆ. ಅದರಲ್ಲಿ ಪಾಟ್ ಅನ್ನು ಪೈಪ್ ಅಲ್ಲಿ ಕುತ್ಕೊಳಿಸಿ ಅದರಲ್ಲಿ ಬೆಳೆಸುವಂತದ್ದು. ಮತ್ತೆ ನೀರು ಸಾಗಿನೆ, ನೀರು ಪಾಟ್ ಕೆಳಗಡೆಯಿಂದಲೇ ಹೀರ್ಕೊಳ್ಳುತ್ತೆ. ಈಗ ನೀವು ಈ ತರ ತಯಾರಿ ಮಾಡಿದ ನಂತರ ಮತ್ತೆ ಯಾವ ರೀತಿಯ ಮಣ್ಣು ಎಲ್ಲ ಅದಕ್ಕೆ ಬಳಕೆ ಮಾಡ್ತೀರಿ? ನಾನು ಅಂತಸ್ತು ಕೃಷಿ ಮಾಡ್ತಾ ಇರುವ ನಿಮಿತ್ತ ನಂಗೆ ಜಾಸ್ತಿ ವೆಯ್ಟ್ ಅನ್ನು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ಸೊ ಜಾಸ್ತಿ ವೆಯ್ಟ್ ಮಾಡಿದ್ರೆ ನಂದು ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಮಾಡ್ಬೇಕಾಗ್ತದೆ. MS ಪೈಪ್ ಎಲ್ಲ ನಾನು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಎಲ್ಲ ಹಾಕ್ಬೇಕಾಗ್ತದೆ. ನಂದು ಸಣ್ಣ ಸೆಟಪ್ ಅಂದ್ರೆ 7 ಅಡಿ ಹೈಟ್, 4 ಫೀಟ್ ವಿಡ್ತ್ ಇರುವಂತ ಒಂದು ಸಿಸ್ಟಮ್, ಮತ್ತೆ ಉದ್ದ 20 ಅಡಿ ಉಂಟು. ಹಾಗೆ ಅದರಲ್ಲಿ ಒಂದು ಸಿಸ್ಟಮ್ ಅಲ್ಲಿ ನಮ್ಗೊಂದು ಕಮ್ಮಿ ಕ್ರಮೇಣ ಒಂದು 50 ಕೆಜಿ ಅಷ್ಟು ಪಾಲಕ್ ಎಲ್ಲ ಬೆಳೆಸಬಹುದು. ಒಂದು ಸಿಸ್ಟಮ್ ಅಲ್ಲಿ ಸುಮಾರು 400 ಪಾಟ್ ಇರುತ್ತೆ. 400 ಪಾಟ್ ಅಲ್ಲಿ ನಾನು ಜಾಸ್ತಿ ವೆಯ್ಟ್ ಹಾಕಿದ್ರೆ ತುಂಬಾ ಒಂದೊಂದು ಪಾಟ್ ಸುಮಾರು ಒಂದು ಮಣ್ಣು ಹಾಕಿದ್ರೆ ಅರ್ಧ ಕೆಜಿ ಅಷ್ಟು ಆಗ್ತದೆ. ಹಾಗೆ ನಾನೇನ್ ಮಾಡ್ತೇನೆ ಅಂದ್ರೆ ಕೊಕೋ ಪೀಟ್ ಮತ್ತೆ ಕಂಪೋಸ್ಟ್ ಮಾತ್ರ ಯೂಸ್ ಮಾಡೋದು ಗೊಬ್ಬರ. ಹಾಗೆ ಮಣ್ಣು ನಾನು ಯೂಸ್ ಮಾಡ ಮಣ್ಣು ಯಾಕೆ ಯೂಸ್ ಮಾಡುದಿಲ್ಲ ಅಂತ ಹೇಳಿದ್ರೆ ನನ್ನ ಸಿಸ್ಟಮ್ ಅಲ್ಲಿ ನನ್ನ ನೀರು ಓಡಾಡ್ತಾ ಇರ್ತದೆ, ರನ್ನಿಂಗ್ ಅಲ್ಲೇ ಇರ್ತದೆ, ಮಣ್ಣಿನ ನೀರಾಗಬಾರ್ದು. ಸೊ ಮಣ್ಣು ಮಿಶ್ರಣ ಆಗಿದ ತಕ್ಷಣ ಏನಾಗ್ತದೆ ಅದು ಮಣ್ಣಿನ ನೀರಾಗ್ಬಿಡ್ತದೆ ಮತ್ತೆ ಬೇರೆ ಸಮಸ್ಯೆ ಬರ್ಲಿಕ್ಕೆ ಆಗ್ತದೆ, ಅದರಲ್ಲಿ ನೀರು ಹಾಳಾಗುವುದೆಲ್ಲ ಸಮಸ್ಯೆ ಆಗ್ತದೆ. ಸೊ ನಂದು ಪ್ಲೇನ್ ನೀರಿಗೆ ಗೊಬ್ಬರ ಯುಕ್ತ ಕೊಕೋ ಪೀಟ್ ಮತ್ತೆ ಗೊಬ್ಬರ ಮಿಶ್ರಣ ಮಾಡಿ ಅದರಲ್ಲೇ ಬೀಜ ಹಾಕಿ ಪಾಲಕ್ ಅನ್ನು ಬೆಳೆಸ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರ್ ಅಲ್ಲಿ ಏನ್ ಮಾಡ್ತಿದ್ದೆ, ಹೈಡ್ರೋಫೋನಿಕ್ ಅಲ್ಲಿ ನಾವು ಬರೀ ಫರ್ಟಿಲೈಸರ್ ಹಾಕಿ ಬೆಳೆಸ್ತಾ ಇದ್ವಿ. 16 ಪೋಷಕಾಂಶಯುಕ್ತ ಬೇರೆ ಬೇರೆ ಫರ್ಟಿಲೈಸರ್ ಎಲ್ಲ ಹಾಕಿ ನಾವು ಬೆಳೆಸ್ತಾ ಇದ್ವಿ. ಅದರಲ್ಲಿ ನಂಗೆ ಯಾವುದೇ ರೀತಿಯ ಕಷ್ಟ ಇರ್ತಿರ್ಲಿಲ್ಲ. ನಾವು ಫರ್ಟಿಲೈಸರ್ ಶಾಪಿಗೆ ಹೋಗುದು, ಫರ್ಟಿಲೈಸರ್ ಪರ್ಚೇಸ್ ಮಾಡೋದು, ಬೇರೆ ಬೇರೆ ಪ್ರಮಾಣದಲ್ಲಿ ನಾವು ನೀರಿಗೆ ಹಾಕುದು ಬೆಳೆಸ್ತಾ ಇದ್ವಿ. ಇದರಲ್ಲಿ ಮಾತ್ರ ನಾವು ಆರ್ಗ್ಯಾನಿಕ್ ಅಲ್ಲಿ ಬರುವಾಗ ನಂಗೆ ಮೇನ್ ಚಾಲೆಂಜ್ ಆಗುದು ನಮ್ಗೆ ಗೊಬ್ಬರ. ಹಳ್ಳಿ ಕಡೆ ಎಲ್ಲ ಹೋದ್ರೆ ಹಟ್ಟಿ ಗೊಬ್ಬರ ಎಲ್ಲ ಯಥೆಷ್ಟು ಸಿಗ್ತದೆ, ಆದ್ರೆ ಸಿಟಿಯಲ್ಲಿ ಬರುವಾಗ ನಮ್ಗೆ ಅದು ಕಷ್ಟ ಸಾಧ್ಯ ಆಗ್ತದೆ. ಮತ್ತೆ ವರ್ಟಿಕಲ್ಗೆ ನಾವು ಬೆಳೆಸುವಾಗ ನಾವು ಜಾಸ್ತಿ ವೆಯ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಲೈಟ್ ವೆಯ್ಟ್ ಮಾಡ್ಬೇಕಾಗ್ತದೆ. ಹಾಗೆ ಗೊಬ್ಬರ ಸಹ ಲೈಟ್ ಆಗಿರ್ಬೇಕು. ಮತ್ತೆ ನಾನು ಮಣ್ಣು ಯೂಸ್ ಮಾಡುದಿಲ್ಲ, ಬರೀ ಗೊಬ್ಬರ ಮತ್ತೆ ತೆಂಗಿನ ನಾರು ಅದನ್ನೆಲ್ಲ ಯೂಸ್ ಮಾಡಿ ನಾನು ಬೆಳೆಸುವಂತದ್ದು. ಸೊ ನಾನು ಕೊಕೋ ಪೀಟ್ ಸಹ ಬೇರೆ ಸ್ಟೇಟ್ ಇಂದ ಬಲ್ಕ್ ಆಗಿ ಪರ್ಚೇಸ್ ಮಾಡ್ತೀನಿ. ಮತ್ತೆ ಅದಕ್ಕೆ ನಾನು ಗೊಬ್ಬರ ಸಾಗಿನೆ, ಗೊಬ್ಬರ ನಾನು ಬೇರೆ ಬೇರೆ ಕಡೆಯಿಂದ ನಾನು ಸಿಟಿಯಲ್ಲಿ ಎಲ್ಲೆಲ್ಲಿ ಫಸ್ಟ್ ಗೆ ಸಿಟಿ ಕಂಪೋಸ್ಟ್ ಟ್ರೈ ಮಾಡಿದ್ದೆ. ಅದರಲ್ಲಿ ಸಿಟಿ ಕಂಪೋಸ್ಟ್ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಇದು ತುಣುಕೆಲ್ಲ ಡೆಬ್ರಿಸ್ ಎಲ್ಲ ಸಿಗ್ತದೆ ಮತ್ತೆ ಅದು ಕರೆಕ್ಟ್ ಆಗಿ ಕಂಪ್ಲೀಟ್ ಕಂಪೋಸ್ಟ್ ಆಗಿರುವುದಿಲ್ಲ, ಸುತ್ತಮುತ್ತ ಜನರಿಗೆ ಅದರದ್ದು ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಅದಕ್ಕೆ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿದೆ ಸಿಟಿ ಕಂಪೋಸ್ಟ್ ಅನ್ನು. ಮತ್ತೆ ಅದನ್ನ ನೆಕ್ಸ್ಟ್ ಯಾವ್ದು ಮಾಡಲಿ, ಸ್ವಲ್ಪ ಕಾಸ್ಟ್ಲಿ ಸಿಟಿ ಕಂಪೋಸ್ಟ್ ನಿಮ್ಗೆ ಕೆಜಿಗೆ 5 ರೂಪಾಯಿಗೆ 6 ರೂಪಾಯಿಗೆಲ್ಲ ಸಿಗ್ತದೆ. ಅವಾಗ ನಾನು ಕಮ್ಮಿಯಲ್ಲಿ ಗೊಬ್ಬರ ಸಿಕ್ಕಿದ್ರೆ ನಾನು ಪಾಲಕ್ ಅನ್ನು ಸಹ ನಾನು ಕಮ್ಮಿಗೆ ಮಾರಬಹುದು. ಮತ್ತೆ ಇವಾಗ ಗೊಬ್ಬರ ಅಷ್ಟು ಕಮ್ಮಿಗೆ ಸಿಗುದಿಲ್ಲ, ಮತ್ತೆ ಇವಾಗ ಮಸ್ಟ್ ನಾನು 13 ರೂಪಾಯಿ ಕೆಜಿಗೆ ಒಂದು ಕಡೆ ಸಿಗ್ತಾ ಇತ್ತು, ಒಂದು ಕಾಲೇಜ್ ಇದ್ದು ಒಂದು ಕ್ಯಾಂಟೀನ್ ಇಂದ ಅವರು ಕಿಚನ್ ಕಂಪೋಸ್ಟ್ ಎಲ್ಲ ಮಾಡ್ತಾ ಇದ್ರು, ಅದರದ್ದು ನಂಗೆ ಸ್ವಲ್ಪ ಕಮ್ಮಿಯಲ್ಲಿ ಸಿಗ್ತಾ ಇತ್ತು. ಮತ್ತೆ ಅವರು ಸಹ ಕ್ರಮೇಣ ಅವರು ಸಹ ನಿಲ್ಸಿದ್ದಾರೆ. ಹಾಗೆ ಮತ್ತೆ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಕಾಸ್ಟ್ಲಿ ಆದ್ರೂ ಸಹ ನಾನು ಸೊಸೈಟಿಯಿಂದ ಒಂದು ಸಾವಯವ ಗೊಬ್ಬರವನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಬೇರೆ ಬೇರೆ ಕಂಪೋಸ್ಟ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೆ ಹಟ್ಟಿ ಗೊಬ್ಬರದ ಬೇರೆ ಬೇರೆ, ಅದರಲ್ಲಿ ಔಟ್ಪುಟ್ ಸರಿಯಾಗಿ ಬರ್ತಿರ್ಲಿಲ್ಲ. ಒಂದೊಂದು ಪಾಟಲ್ ಒಂದೊಂದು ಔಟ್ಪುಟ್ ಇರ್ತಿತ್ತು, ಕನ್ಸಿಸ್ಟೆಂಟ್ ಆಗಿ ಒಂದೇ ಲೆಕ್ಕ ಔಟ್ಪುಟ್ ಬರ್ಲಿಕ್ಕೆ ನಾನು ಸ್ವಲ್ಪ ಸೊಸೈಟಿಯಿಂದ ಆರ್ಗ್ಯಾನಿಕ್ ಲೇಬರ್ ಸರ್ಟಿಫೈಡ್ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಅದು ಸ್ವಲ್ಪ ಕಾಸ್ಟ್ಲಿ, ಕೆಜಿಗೆ 18 ರೂಪಾಯಿ ಆಗ್ತದೆ ನಂಗೆ ಅದು. ಅದರಲ್ಲಿ ಒಂದು ನಾನು ಬೇರೆ ಬೇರೆ ಕಡಲೆ ಹಿಂಡಿ, ಹರಳೆ ಹಿಂಡಿ, ಬೇರೆ ಬೇರೆ ಹಿಂಡಿಗಳನ್ನೆಲ್ಲ ಮಿಕ್ಸ್ ಮಾಡಿ ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಜೀವಾಮೃತ ಸಹ ನಾನು ತಯಾರು ಮಾಡ್ತೀನಿ ಮನೆಯಲ್ಲಿ, ಅದನ್ನು ಸಹ ಸ್ವಲ್ಪ ಹಾಕಿ ನಾನು ಇವಾಗ ಗೊಬ್ಬರ ಮಿಶ್ರಿತ ಮಣ್ಣನ್ನು ಒಂದು ಪಾಟಿಂಗ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಕೊಕೋ ಪೀಟ್ ಎಲ್ಲ ಹಾಕಿ ನಾನು ಒಂದು ರೆಡಿ ಮಾಡ್ತಾ ಇದ್ದೀನಿ. ಅದರಲ್ಲೇ ನಾನು ಮೇನ್ಲಿ ಆಗಿ ಪಾಲಕ್ ಎಲ್ಲ ಬೆಳೆಸ್ತಾ ಇರೋದು. ಈಗ ಅದಕ್ಕೆ ಬೇಕಾದ ಬೀಜ ಎಲ್ಲ ಮೊದಲಿಗೆ ಎಲ್ಲಿಂದ ಸಂಗ್ರಹಿಸಿದ್ರಿ? ಬೀಜ ಹೇಗಂತ ಹೇಳಿದ್ರೆ, ಬೇರೆ ಬೇರೆ ಕೆಲವು ಸಾವಯವ ನಾಟಿ ಬೀಜ ಎಲ್ಲ ಸಿಗ್ತದೆ, ಅಂದ್ರೆ ಅದರದ್ದು ಔಟ್ಪುಟ್ ಸಾಗಿನ ಅದು ಹೇಳಲಿಕ್ಕೆ ಆಗುದಿಲ್ಲ ಅವ್ರು ಯಾವಾಗ ಶೇಖರಣೆ ಮಾಡಿರ್ತಾರೆ. ಬೀಜಕ್ಕಂದ್ರೆ ಸುಮಾರು 1 ವರ್ಷ 1.5 ವರ್ಷದ ಎಕ್ಸ್ಪೈರಿ ಡೇಟ್ ಇರ್ತದೆ. ನಾವು ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗುವಾಗ ಜಾಸ್ತಿ ನಾಟಿ ಬೀಜ ಎಲ್ಲ ಬಳಕೆ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಸೊ ನಾವು ಸ್ವಲ್ಪ ಬ್ರಾಂಡೆಡ್ ಬೀಜನೇ ತಗೋಬೇಕಾಗ್ತದೆ. ಬ್ರಾಂಡೆಡ್ ಮತ್ತೆ ಔಟ್ಪುಟ್ ಒಂದು 70-80% ಬರುವಷ್ಟು ಬೀಜನೇ ತಗೋಬೇಕಾಗ್ತದೆ. ಸೊ ನಾನು ಬೀಜ ಸಾಗಿನ, ನಾನು ಮೊದಲು ಇಲ್ಲಿ ಬ್ಯಾಂಗ್ಳೂರ್ ಹೈಡ್ರೋಫೋನಿಕ್ಸ್ ಅಲ್ಲಿ ಇರುವಾಗ ಇಲ್ಲಿಂದ ಬೀಜ ತರಿಸ್ತಾ ಇದ್ದೆ. ಅದನ್ನು ಯಾವ ರೀತಿ ನಾಟಿ ಮಾಡುವಂತದ್ದು? ಪಾಲಕ್ ಅನ್ನು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದ್ರದ್ದು ನಾವು ಸ್ವಲ್ಪ ಒಂದು 6 ಗಂಟೆ ನೀರಲ್ಲಿ ನೆಲೆಸಿಡ್ತೀವಿ. ನೀರನ್ನು ನೆನೆಸಿ ಅದಕ್ಕೆ ನೆನೆಸಿದ ನಂತರ ಸ್ವಲ್ಪ ಅದನ್ನು ಕರ್ಚೀಫ್ ಅಲ್ಲಿ ಕೊಕೋ ಪೀಟ್ ಎಲ್ಲ ಹಾಕಿ ಟೈಟ್ ಆಗಿ ಕಟ್ಟಿ ಮತ್ತೆ ನಾವೊಂದು ಏರ್ ಟೈಟ್ ಡಬ್ಬಿಯಲ್ಲಿ ಹಾಕಿ ಇಡ್ತೀವಿ. ಏರ್ ಟೈಟ್ ತುಂಬಾ ಜಸ್ಟ್ ಒಂದು ಇಡಬೇಕಾಗ್ತದೆ ಸ್ವಲ್ಪ ಶಾಖ ಬರ್ಲಿಕ್ಕೆ, ಅದು ಬೇಗ ಮೊಳಕೆ ಬರ್ತದೆ ಒಂದು 2 ದಿನದಲ್ಲಿ. ಮತ್ತೆ ನಾವು ಅದನ್ನು ಪಾಲಕ್ ಅನ್ನು ಹಾಕುದು, ಅದೇ ರೀತಿ ಕೊತ್ತಂಬರಿ ಸಾಗೆ ಮಾಡಬಹುದು. ಈಗ ಮೊಳಕೆ ಬಂದಂತಹ ಗಿಡಗಳನ್ನು ಅಂದ್ರೆ ಒಂದು ಪಾಟ್ ಅಲ್ಲಿ ಇಷ್ಟು ಹಾಕುವಂತದ್ದು ಅಂದ್ರೆ ಅದರ ಪ್ರಮಾಣ ಎಷ್ಟು ಅಂತ ಇದೆಯಾ? ಹಾ, ಪ್ರಮಾಣ ಇದೆ. ವಿಷಯ ಏನಾಗುತ್ತೆ ಅಂತ ಹೇಳಿದ್ರೆ, ಹೈಡ್ರೋಫೋನಿಕ್ಸ್ ಅಲ್ಲಿ ನಾವು ಜಾಸ್ತಿ ಬೀಜ ಹಾಕಿ ಜಾಸ್ತಿ ಔಟ್ಪುಟ್ ತಗೋಬಹುದು. ಯಾಕಂತ ಹೇಳಿದ್ರೆ ಫರ್ಟಿಲೈಸರ್ ಅವರಿಗೆ ಬುಡದಲ್ಲೇ ಇರ್ತದೆ ಯಥೆಷ್ಟು ಗೊಬ್ಬರ ಸಿಗ್ತದೆ, ಅದೇ ನಾವು ಆರ್ಗ್ಯಾನಿಕ್ ಅಲ್ಲಿ ನಾವು ಬೀಜ ಹಾಕ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಏನಾಗ್ತದೆ ಅಂತ ಹೇಳಿದ್ರೆ ಗಿಡದ ಮಧ್ಯದಲ್ಲಿ ಕಾಂಪಿಟೇಷನ್ ಬೆಳೀತದೆ, ನಂಗೆ ಜಾಸ್ತಿ ಪೋಷಕಾಂಶ ಬೇಕು, ನಂಗೆ ಜಾಸ್ತಿ ಪೋಷಕಾಂಶ ಬೇಕು ಅಂತ. ಸೊ ಯಾರು ಮೊಳಕೆ ಬೇಗ ಬಂದಿರ್ತದೆ ಅದು ಫಸ್ಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದ್ರ ಪಕ್ಕದಲ್ಲಿ ಗಿಡ ಬಂದದಕ್ಕೆಲ್ಲ ಅದು ಡಾಮಿನೇಟ್ ಮಾಡ್ತದೆ, ಬಿಡುದಿಲ್ಲ, ಅದೇ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಅನ್ನು ಕುಡಿದು ಅದು ಬೇಗ ಬೆಳೀತದೆ. ಅದಕ್ಕೆ ಬೀಜ ಹಾಕುವಾಗ್ಲೂ ಸಹ ನೋಡ್ಬೇಕು, ನಾವು ಸ್ವಲ್ಪ ದೂರ ದೂರ ಹಾಕ್ಬೇಕು, ಮತ್ತೆ ಕಮ್ಮಿ ಪ್ರಮಾಣದಲ್ಲಿ ಹಾಕಿದ್ರೆ ಸಹ ನಡೀತದೆ. ಒಂದು ಪಾಟ್ ಅಲ್ಲಿ 1-2 gram ಅಷ್ಟು ಬೀಜ ಹಾಕ್ತೀನಿ. 1 gram ನಷ್ಟು ಬೀಜ ಹಾಕಿದ್ರೆ ಅದ್ರಲ್ಲಿ ಎಷ್ಟು ಗಿಡಗಳು ಬರುವಂತ ಸಾಧ್ಯತೆ ಇದೆ? 1 gram ಬೀಜದಲ್ಲಿ ನಂಗೆ ಒಂದು ಕಮ್ಮಿ ಅಂದ್ರೆ ಒಂದು ಒಂದು ಕಟ್ಟು ಪಾಲಕ್ ಬರ್ತದೆ, ಒಂದು ಕಟ್ಟು ಸುಮಾರು 350 gram ಇರ್ತದೆ. ಈಗ ಇದಕ್ಕೆ ನೀರಾವರಿ ಎಲ್ಲ ಯಾವ ರೀತಿ ಅಂದ್ರೆ ನೀರಾವರಿ ಹೇಗಂತ ಹೇಳಿದ್ರೆ, ನಂದು ಒಂದು ಇದು ವರ್ಟಿಕಲ್ ಕಂಟಿನ್ಯೂಸ್ ರನ್ನಿಂಗ್ ಸಿಸ್ಟಮ್ ಇದು. ಹಾಗೆ ನಾನೊಂದು ಅಂಡರ್ಗ್ರೌಂಡ್ ಟ್ಯಾಂಕ್ ಮಾಡಿದ್ದೀನಿ, ನೀರು ಫುಲ್ಲಿ ಎಲ್ಲಾ ಪೈಪ್ ಅಲ್ಲೆಲ್ಲ ಸರ್ಕ್ಯುಲೇಟ್ ಎಲ್ಲ ಆಗಿ ಎಲ್ಲಾ ಪೈಪ್ ಅಲ್ಲಿ ಇನ್ಪುಟ್ಸ್ ಇರ್ತದೆ, ಇನ್ಪುಟ್ ಮುಖಾಂತರ ಎಲ್ಲಾ ಪೈಪ್ ಅಲ್ಲಿ ನೀರು ಬಿದ್ದು ಹೊರಗಡೆ ತರಾನೆ ಅದು ಮಾತ್ರ ಹನಿ ನೀರಾವರಿ ಪ್ರತಿ ಒಂದು ಪೈಪ್ ಅಲ್ಲಿ ತೂತಿರ್ತದೆ, ಇದರಲ್ಲಿ ಆಗಲ್ಲ, ತುದಿಯಲ್ಲಿ ಒಂದು ತೂತಿನ ಮುಖಾಂತರ ನೀರು ಬೀಳ್ತಾ ಇರ್ತದೆ, ಮತ್ತೆ ಒಂದು ಎಂಡ್ ಇಂದ ನೀರು ಆಚೆ ಬಂದು ಪುನಃ ಎಲ್ಲಾ ಪೈಪ್ ಅಲ್ಲಿ ಸರ್ಕ್ಯುಲೇಟ್ ಆಗಿ ಪುನಃ ಟ್ಯಾಂಕ್ ಗೆ ಬಂದು ಶೇಖರಣೆ ಆಗ್ತದೆ, ಮತ್ತೆ ಪಂಪ್ ಮುಖಾಂತರ ಪುನಃ ಬೀಳ್ತಾ ಇರ್ತದೆ. ಸೊ ಅದೊಂದು ಸೈಕಲ್ ನಡೀತಾ ಇರ್ತದೆ, ಗಂಟೆಗೆ ಒಂದು 5-10 minutes ರನ್ನಿಂಗ್ ಅಲ್ಲೇ ಇರ್ತದೆ, ಮತ್ತೆ ಸ್ಟಾಪ್ ಆಗ್ತದೆ. ಹಾಗೆ ಒಂದು ಟೈಮರ್ ಇಟ್ಕೊಂಡಿದ್ದೀನಿ, ಟೈಮರ್ ಮುಖಾಂತರ ರನ್ನಿಂಗ್ ಅಲ್ಲೇ ಇರ್ತದೆ. ಇಲ್ಲಿಯ ಬಿಸಿಲಿನಿಂದ ಈಗ ಗಿಡಗಳನ್ನೆಲ್ಲ ಹೇಗೆ ರಕ್ಷಣೆ ಅಂದ್ರೆ ಪಾಲಿ ಹೌಸ್ ಇಂದಾಗಿ ಅದು ತಂಪಾಗಿರುವಂತಹ ಸಾಧ್ಯತೆಗಳಿವೆ? ಆತರ ಏನಿಲ್ಲ, ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ನಾವು ಪಾಲಿ ಹೌಸ್ ಸಹ ಮಂಗಳೂರಿ ವೆದರಿಗೆ ಅಂದ್ರೆ ಮಂಗಳೂರು ಕೋಸ್ಟಲ್ ಬೆಡ್ ವೆದರಿಗೆ ನಾವು ಸಾಂಪ್ರದಾಯಿಕ ಪಾಲಿ ಹೌಸ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಸಬ್ಸಿಡಿ ಅಲ್ಲೆಲ್ಲ ಪಾಲಿ ಹೌಸ್ ಎಲ್ಲ ಸಿಗ್ತದೆ, ಅದನ್ನು ಘಟ್ಟದಲ್ಲೆಲ್ಲ ಆಗ್ತದ್ವಿ ನಾವು. ಇಲ್ಲಿ ನಮ್ಮ ಮಂಗಳೂರು ವೆದರಿಗೆ ಅಂತದೆಲ್ಲ ನಡೆಯುವುದಿಲ್ಲ. ಸೊ ಇಲ್ಲಿ ಬೇರೆ ತರಾನೇ ನಾವು ಪ್ಲಾನ್ ಮಾಡ್ಬೇಕಾಗ್ತದೆ, ಸ್ವಲ್ಪ ಒಳಗಡೆ ಹೀಟ್ ಅಕ್ಯುಮುಲೇಷನ್ ಆಗದಾಗಿ ನೋಡ್ಕೋಬೇಕಾಗ್ತದೆ, ಮತ್ತೆ ಹೈಟ್ ಸಹ ಜಾಸ್ತಿ ಹೈಟ್ ಮಾಡ್ಬೇಕಾಗ್ತದೆ, ಯಾಕಂತ ಹೇಳಿದ್ರೆ ಜಾಸ್ತಿ ಹೀಟ್ ಒಳಗಡೆ ಶೇಖರಣೆ ಆಗಬಾರ್ದು, ಫ್ಯಾನ್ ಎಲ್ಲ ಹಾಕ್ಬೇಕಾಗ್ತದೆ ಅದು ಸರ್ಕ್ಯುಲೇಷನ್ ಆಗ್ಲಿಕ್ಕೆ, ಮತ್ತೆ ಗಾಳಿ ಒಳಗಡೆ ಬರೋದು ಹೊರಗೆ ಹೋಗುದೆಲ್ಲ ಅದು ಕರೆಕ್ಟ್ ಆಗಿ ಸರ್ಕ್ಯುಲೇಷನ್ ನೋಡ್ಕೋಬೇಕಾಗ್ತದೆ. ಹ್ಯುಮಿಡಿಟಿ ಇರ್ತದೆ, ನೀರಿನ ತೇವಾಂಶ ಮಂಗಳೂರಲ್ಲಿ ಜಾಸ್ತಿ, ಅದು ಜಾಸ್ತಿ ತೇವಾಂಶ ಇದ್ರೆ ಜಾಸ್ತಿ ಪೆಸ್ಟ್ ಎಲ್ಲ ಬರುವ ಕೀಟಗಳು ಜಾಸ್ತಿ ಇರ್ತದೆ, ಅದಕ್ಕೆ ಆದಷ್ಟು ಗಾಳಿ ಓಡಾಡ್ತಾ ಇರಬೇಕು. ಮತ್ತೆ ಒಂದೇ ಕ್ರಾಪ್ ಅನ್ನು ಬೆಳೆಸುವ ಕಾರಣ ಪೆಸ್ಟ್ ಎಲ್ಲ ಜಾಸ್ತಿ ಬರ್ತದೆ, ಹಾಗೆ ಸ್ವಲ್ಪ ದೂರ ದೂರ ಸಹ ಮಾಡಿ ಅಂದ್ರೆ ತುಂಬಾ ಕಂಜೆಸ್ಟೆಡ್ ಆಗಿ ಬೆಳೆಸಲಿಕ್ಕೂ ಸಹ ಆಗುದಿಲ್ಲ, ಜಾಸ್ತಿ ಕಂಜೆಸ್ಟೆಡ್ ಆಗಿ ಬೆಳೆಸಿದ್ರೆ ಬೇಗ ಸ್ಪ್ರೆಡ್ ಆಗಿಬಿಡ್ತದೆ ಏನಾದ್ರೂ ರೋಗ ಬಂದ್ರೆ, ಹಾಗೆ ಸಹ ನಾವು ಡಿಸೈನ್ ಮಾಡ್ಬೇಕಾಗ್ತದೆ. ಈಗ ಕೀಟ ರೋಗಗಳ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಿ? ಕೀಟ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ 1-2 crop ಭಯಂಕರ ಭರ್ಜರಿ ಆಗಿ ಬರ್ತದೆ, ನಾವೊಂದು ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಒಂದು ಸೆಟಪ್ ಎಲ್ಲ ಮಾಡಿದ್ ನಂತರ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ, ಅಂದ್ರೆ ಸಾವಯವ ಗೊಬ್ಬರ ಎಲ್ಲ ಯೂಸ್ ಮಾಡುವ ಕಾರಣ ಅದರಲ್ಲಿ ಗೊಬ್ಬರದ್ದು ಒಂದು ಪರಿಮಳ ಇರ್ತದೆ, ಅದಕ್ಕೆ ಅಟ್ರಾಕ್ಟ್ ಆಗಿ ಕೆಲವೆಲ್ಲ ಕೀಟಗಳೆಲ್ಲ ಬರ್ತದೆ, ಇಲ್ಲಿ ಒಳ್ಳೆ ಫುಡ್ ಸಿಗ್ತದೆ ಅಂತ ಅನ್ಕೊಂಡು ಸ್ಟಾರ್ಟಿಂಗ್ ಕಮ್ಮಿ ಕಮ್ಮಿ ಇದ್ದದ್ದು ಫಸ್ಟ್, ಮತ್ತೆ ಮತ್ತೆ ಕ್ರಮೇಣ ಜಾಸ್ತಿ ಆಗ್ತಾ ಹೋಗ್ತದೆ. ಕೀಟದ ವಿಶೇಷತೆ ಏನಂತ ಹೇಳಿದ್ರೆ, ಅವರು ಎಲೆಯ ಅಡಿಯ ಭಾಗದಲ್ಲಿ ಇರ್ತದೆ, ನಾವೇನ್ ಅನ್ಕೊಳ್ತೀವಿ ಒಳ್ಳೆ ಭರ್ಜರಿ ಕ್ರಾಪ್ ಬಂದಿದೆ ಅಂತ, ಆದ್ರೆ ನಮ್ಗೆ ಅದು ನೋಡುವ ಕಣ್ಣು ಇರಬೇಕಾಗ್ತದೆ. ಕೃಷಿಯಲ್ಲಿ ಮೇನ್ ಏನಂತ ಎಲ್ಲರೂ ಕೃಷಿ ಮಾಡ್ತಾರೆ, ಆದ್ರೆ ನೋಡುವ ಕಣ್ಣು ಅದ್ರಲ್ಲಿ ಏನೆಲ್ಲ ಬರ್ತದೆ ಪ್ರಾಬ್ಲಮ್ಸ್ ಎಲ್ಲ ಬರುದು ಅದು ಎಕ್ಸ್ಪೀರಿಯನ್ಸ್ ಮುಖಾಂತರನೇ ಬರುವಂತದ್ದು. ಸೊ ನಾವು ಅವಾಗ ಅವಾಗ ನೋಡ್ತಾ ಇರ್ಬೇಕು ಎಲೆಯ ಕೆಳಗಡೆ ಏನು ಪೆಸ್ಟ್ ಬಂದಿದೆ, ಅದೆಲ್ಲ ನಾವು ಮಾಡ್ತಾ ಇರ್ಬೇಕಾಗ್ತದೆ, ಮತ್ತೆ ಬೆಸ್ಟ್ ಬಂದ್ರೆ ಏನು ನಿರ್ವಹಣೆ ಮಾಡ್ಬೇಕು ಅದು ಸಹ ಮಾಡ್ಬೇಕಾಗ್ತದೆ. ನಾವು ಮೊದಲು ಪ್ರಿಫರೆನ್ಸ್ ಏನಂತ ಹೇಳಿದ್ರೆ, ಪೆಸ್ಟ್ ಅನ್ನು ಬರದಾಗೆ ತಡೆಯುವಂತದ್ದು, ಒಂದು ಆದಷ್ಟು ಆರ್ಗ್ಯಾನಿಕ್ ಆಗಿ ಹೇಗೆ ತಡೆಯುವಂತದ್ದು. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಂದು ಕೆಲವು ಪೆಸ್ಟ್ ಅಟ್ರಾಕ್ಟ್ ಆಗ್ಬೇಕು ಅಂದ್ರೆ ಅದೊಂದು ಗಮ್ ಇದೊಂದು ಹಾಳೆ ಬರ್ತದೆ, ಅದು ಯೆಲ್ಲೋ ಕಲರ್ ಬ್ಲೂ ಕಲರ್ ಎಲ್ಲ ಇರ್ತದೆ, ಬ್ಲೂ ಕಲರ್ ಇದ್ದು ಹಾಳೆ ಅದು ಕೆಲವು ಪೆಸ್ಟ್ ಗೆ, ಥ್ರಿಪ್ಸ್ ಗೆ, ಮೈಟ್ಸ್ ಗೆಲ್ಲ ಇರೋದು ಒಂದು ಟೈಪ್ ಎಲ್ಲ ಮೇಲೆ ಥ್ರಿಪ್ಸ್ ಅಂತ ಒಂದು ಕೀಟ ಇರ್ತದೆ, ಸ್ಪೈಡರ್ ಮೈಟ್ ಅಂತ ಇರ್ತದೆ, ಅದಕ್ಕೆಲ್ಲ ಅಟ್ರಾಕ್ಟ್ ಆಗ್ಲಿಕ್ಕೆ ಅದು ಬ್ಲೂ ಹಾಳೆ ಯೂಸ್ ಮಾಡ್ತಾರೆ, ಮತ್ತೆ ಅದು ವೈಟ್ ಫ್ಲೈಗೆಲ್ಲ ಕೆಲವು ಹಾಪರ್ಸ್ ಗೆಲ್ಲ ಎಲ್ಲೋ ಹಾಳೆ ಯೂಸ್ ಮಾಡ್ತೀವಿ, ಮತ್ತೆ ಕೆಲವೊಮ್ಮೆ ಎಫಿಡ್ಸ್ ಅಂತ ಬರ್ತದೆ, ಅದು ಒಂದು ಅದೊಂದು ಹೇಣು ತರ ಇರ್ತದೆ ಬಿಳಿ ಹೇಣು ಅದು ಬರುತ್ತೆ, ಅದಕ್ಕೆಲ್ಲ ಮೇನ್ಲಿ ಹೇಣಿದೆ ಪ್ರಾಬ್ಲಮ್ ಜಾಸ್ತಿ ಬರುದು. ಪಾಲಕ್ ಇದು ಕಲರ್ ಮತ್ತೆ ಅದ್ರದ್ದು ಕೀಟದ ಕಲರ್ ಒಂದೇ ಲೆಕ್ಕ, ಅದು ಬಲ್ಕ್ ಆಗಿ ಬೆಳೆಸುವಾಗ ಅದು ಗೊತ್ತೇ ಆಗುದಿಲ್ಲ ಅದು ಬಂದಿದೆ ಇಲ್ವಾ ಅಂತ, ಅದೊಂದು ಸಮಸ್ಯೆ. ಕೆಲವರು ಹೇಳ್ತಾರೆ ನೀಮ್ ಆಯಿಲ್ ಹೊಡಿಬೇಕು, ಒಂದೊಂದು ಅಸ್ತ್ರ ಎಲ್ಲ ಹೇಳ್ತಾರೆ ಈ ತರ ಪ್ರಿಪೇರ್ ಮಾಡ್ಬೇಕು, ಎಲ್ಲ ಅಸ್ತ್ರ ಎಲ್ಲ ಪ್ರಯೋಗ ಮಾಡಿ ಹಾಕಿದೀನಿ, ಅದ್ರ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ ಅದ್ರ ಪಾಲಕ್ ಇದು ಟೇಸ್ಟ್ ಚೇಂಜ್ ಆಗ್ತದೆ, ಅದು ನಾವು ಸೂಕ್ಷ್ಮವಾಗಿ ನೋಡ್ಲಿಕ್ಕೆ ಹೋದ್ರೆ ನಾವೆಲ್ಲ ಹೊಡಿಬಹುದು, ಆದ್ರೆ ಹೊಡೆದಂತ ಕೆಲವರು ಹೇಳ್ತಾರೆ, ನಂಗೆ ಕಸ್ಟಮರ್ ಹೇಳಿದ್ರು ಇದರದ್ದು ಏನೋ ಟೇಸ್ಟ್ ಆಗಿ ಚೇಂಜ್ ಆಗಿದೆ ಅಂತ. ಇನಿಷಿಯಲ್ ಸ್ಟೇಜ್ ಅಲ್ಲೇ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನೀಮ್ ಆಯಿಲ್ ಸ್ವಲ್ಪ ಹೊಡಿತೀನಿ ನಾನು. ನೀಮ್ ಆಯಿಲ್ ಅಲ್ಲಿ ಸಹ ವೆರೈಟಿ ವೆರೈಟಿ ನೀಮ್ ಆಯಿಲ್ ಇದೆ, ಒಂದು ಅದರಲ್ಲೊಂದು 300 PPM, ಅದು ನಿಮ್ಗೆ ಯಾವ್ದೇ ನರ್ಸರಿ ಅಲ್ಲಿ ಹೋದ್ರೆ ನಿಮ್ಗೆ 300 PPM ಅಂದ್ರೆ ಅದರದೊಂದು ಕಾನ್ಸಂಟ್ರೇಷನ್. ನೀಮ್ ಆಯಿಲ್ ಅಲ್ಲಿ ಒಂದು ಎಜಾಡಿರಾಕ್ಟಿನ್ ಅಂತ ಒಂದು ಬಯೋಕೆಮಿಕಲ್ ಇದೆ. ನೀಮ್ ಆಯಿಲ್ ಹೇಗೆ ಕೆಲಸ ಮಾಡೋದು ಅಂತ ಹೇಳಿದ್ರೆ, ಅದು ಪೆಸ್ಟ್ ಗೆ ನಾನು ಊಟ ಮಾಡಿದೀನಿ ಅಂತ ಹಾಗೆ ಮಾಡ್ಕೊಳ್ತದೆ, ಅದು ಆಕ್ಚುಲಿ ಅದು ಹೊಟ್ಟೆ ತುಂಬಿಸ್ತದೆ, ಆದ್ರೆ ಅದು ಕೊಲ್ಲುದಿಲ್ಲ. ಅದು ಬೇರೆ ಪೆಸ್ಟಿಸೈಡ್ ಎಲ್ಲ ಕೆಮಿಕಲ್ ಪೆಸ್ಟಿಸೈಡ್ ಏನ್ ಮಾಡ್ತದೆ ಹಾಕಿದ್ ಸ್ಪ್ರೇ ಮಾಡಿದ ತಕ್ಷಣ ಕೊಲ್ತದೆ, ಇದು ಆಗಲ್ಲ. ಅದು ಅದ್ರದ್ ನರ್ವಸ್ ಸಿಸ್ಟಮ್ ಆಗಿ ಡ್ಯಾಮೇಜ್ ಮಾಡಿ ನೀಮ್ ಆಯಿಲ್ ಅದಕ್ಕೆ ಹೊಟ್ಟೆ ತುಂಬಿಸಿದ ಹಾಗೆ ಮಾಡ್ತದೆ, ಸೊ ಅದು ತಿನ್ಲಿಕ್ಕೆ ಹೋಗುದಿಲ್ಲ. ನೀಮ್ ಆಯಿಲ್ ಅಲ್ಲಿ ಸಹ ಹಾಗೇನೆ ಬೇರೆ ಬೇರೆ ಸ್ಟೇಜ್ ಇರ್ತದೆ, ಒಂದು 300 PPM ಇದು, ಅದು ಸಣ್ಣ ಸಣ್ಣ ಗಾರ್ಡನರ್ಸ್ ಎಲ್ಲ ಓಕೆ, ಬಲ್ಕ್ ಆಗಿ ಮಾಡುವವರಿಗೆಲ್ಲ 300 PPM ಎಲ್ಲ ಸಾಕಾಗುದಿಲ್ಲ, ಕೆಲವೊಮ್ಮೆ 1000 PPM ಇದು ಹಾಕಬೇಕಾಗ್ತದೆ. ಹಾಗೆ ದೊಡ್ಡ ದೊಡ್ಡ ಫಾರ್ಮ್ ಬೇರೆ ಫ್ರೂಟ್ಸ್ ಇದೆಲ್ಲ ಬೆಳೆಸುವವರಿಗೆಲ್ಲ 10,000 PPM ವರೆಗೆಲ್ಲ ನೀಮ್ ಆಯಿಲ್ ಎಲ್ಲ ಸಿಗ್ತದೆ. ನಾನೊಂದು 1000 PPM ಇದು ನೀಮ್ ಆಯಿಲ್ ಎಲ್ಲ ಉಪಯೋಗಿಸಿ ಕೆಲವೊಮ್ಮೆ ಪೆಸ್ಟ್ ನೋಡಿ, ಯಾಕಂದ್ರೆ ಬಡಿಯೋ ಅಭ್ಯಾಸ ಇಲ್ಲ, ಏನಾದ್ರೂ ಪೆಸ್ಟ್ ಬರ್ತದೆ ಏನಾದ್ರು ಸ್ವಲ್ಪ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಆ ಜಾಗದಲ್ಲಿ ಮಾತ್ರ ನಾನು ಸ್ವಲ್ಪ ನೀಮ್ ಆಯಿಲ್ ಮತ್ತೆ ಅದಕ್ಕೆ ಸೋಪ್ ನಟ್ಟಿದ್ದು ಅದರದ್ದು ನೀರು ಮತ್ತೆ ಕೆಲವೊಮ್ಮೆ ಹ್ಯಾಂಡ್ ವಾಶಿಗೆ ಪಾತ್ರೆ ತೊಳೆಯೋದು ಅದ್ರ ಸಹ ಮಿಕ್ಸ್ ಮಾಡಿ ಸ್ವಲ್ಪ ಸ್ಪ್ರೇ ಎಲ್ಲ ಮಾಡ್ತೀನಿ. ಮತ್ತೆ ಕೆಲವೊಮ್ಮೆ ಹುಳಿ ಮಜ್ಜಿಗೆ ಸಹ ಸ್ಪ್ರೇ ಮಾಡ್ತೀನಿ ನಾನು, ಮಜ್ಜಿಗೆಯನ್ನು 10 ದಿವಸ ಕೆಡಿಸಿ ಮತ್ತೆ ಅದನ್ನೊಂದು 10 times ನೀರು ಮಾಡಿ ಸಹ ಸ್ಪ್ರೇ ಮಾಡಿದ್ದೀನಿ, ಅದರಲ್ಲಿ ಸಹ ಸ್ವಲ್ಪ ಒಳ್ಳೆ ರಿಸಲ್ಟ್ ಇದೆ. ಈಗ ನೀವು ನೆಲದ ಮೇಲೆ ಪಾಲಕ್ ಬೆಳೆಸುವುದಕ್ಕೂ ಈ ವರ್ಟಿಕಲ್ ಗಾರ್ಡನ್ ಮೂಲಕ ಬೆಳೆಸುವುದಕ್ಕೂ ಗಿಡಗಳ ಬೆಳವಣಿಗೆಯಲ್ಲಿ ಯಾವ್ದಾದ್ರು ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆ ಉಂಟು? ಹೌದು, ನೆಲದಲ್ಲಿ ಬೆಳೆಸಲಿಕ್ಕೆ ಅದೊಂದು ಮಡಿಲು ತರ, ತಾಯಿಯ ಮಡಿಲು ಹೇಗಿರ್ತದೆ ಅದು ಭೂಮಿಯಲ್ಲಿ ಬೆಳೆಸಿದ್ದು ಅದರದ್ದೇ ಒಂದು ಇಂಪಾರ್ಟೆನ್ಸ್ ಇರ್ತದೆ. ವರ್ಟಿಕಲ್ ಬೆಳೆಸೋದಿದೆಯಲ್ಲ ಅದೊಂದು ಕೃತಕ, ನನ್ಗೆ ಅನಿವಾರ್ಯ, ನನ್ಗೆ ನಾನು ಸಿಟಿಯಲ್ಲಿ ಇರುವಂತದ್ದು, ಆದ್ರೆ ನಾನು ಅದೇ ಹಳ್ಳಿ ಕಡೆಯಲ್ಲಿ ಇದ್ರೆ ನಾನು ಇದೆಲ್ಲ ಸಿಸ್ಟಮ್ ಎಲ್ಲ ಅಗತ್ಯ ಇರೋದಿಲ್ಲ ಮತ್ತೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡುವ ಅಗತ್ಯ ಇರೋದಿಲ್ಲ. ಒಂದು 1 ಎಕರೆ ಸಿಕ್ಕಿದ್ರೆ ಅಲ್ಲೇ ಒಂದು ಓಪನ್ ಆಗಿ ಒಂದು ಪಾಲಿ ಹೌಸ್ ತರ ನರ್ಸರಿ ತರ ಮಾಡಿ ನೆಲದಲ್ಲೇ ಬೆಳೆಸ್ತಿದ್ದೆ. ಇದು ಅನಿವಾರ್ಯ ಇದ್ದದಕ್ಕೋಸ್ಕರ ಮಾತ್ರ ಇದು ವರ್ಟಿಕಲ್ ಸಿಸ್ಟಮ್. ಇಂತ ಔಟ್ಪುಟ್ ವಿಚಾರಕ್ಕೆ ಬಂದ್ರೆ ನೆಲದಲ್ಲಿ ಬೆಳೆಸೋದ್ರಲ್ಲೇ ಜಾಸ್ತಿ ಔಟ್ಪುಟ್ ಇರುವಂತದ್ದು, ಯಾಕಂತ ಹೇಳಿದ್ರೆ ಫಸ್ಟ್ ನೆಲವನ್ನು ಬೆಳೆಸಬೇಕಾಗ್ತದೆ, ನೆಲ ಸಮೃದ್ಧ ಮಾಡಬೇಕು, ಗೊಬ್ಬರ ಅದಕ್ಕೆ ಜೀವಾಮೃತ ಹಟ್ಟೆ ಗೊಬ್ಬರ ಎಲ್ಲ ಹಾಕಿ ಮತ್ತೆ ಕೆಲವು ಹಿಂಡಿಗಳನ್ನೆಲ್ಲ ಹಾಕಿ ನಾವು ಮಣ್ಣನ್ನು ಬೆಳೆಸಿ ಫಸ್ಟ್, ಮತ್ತೆ ನಾವು ಯಾವುದೇ ಬೀಜ ಹಾಕಿದ್ರು ಸಹ ಬಂದ್ಬಿಡ್ತದೆ ಅಲ್ಲಿ. ಅದರಲ್ಲಿ ಖುಷಿನೇ ಬೇರೆ. ನಾವು ಏನಾಗ್ತದೆ ಅಂತ ಹೇಳಿದ್ರೆ ನೆಲದಲ್ಲಾದ್ರೆ ಒಂದೇ ಲೇಯರ್ ಅನ್ನು ನೋಡ್ಕೊಂಡ್ರೆ ಆಯ್ತು, ಆದ್ರೆ ವರ್ಟಿಕಲ್ ಅಲ್ಲಿ ಪ್ರತಿ ಅಂತಸ್ತನ್ನು ಸಹ ನಾವು ನೋಡ್ಬೇಕು, ಕೆಳಗಡೆ ನೋಡಿ ಮೇಲ್ಗಡೆ ಹೇಗೆ ಬರ್ತದೆ ಅಂತ ಹೇಳುವಾಗ ಅಲ್ಲಿ ಸಹ ನಾವು ನೋಡ್ತಾ ಇರ್ಬೇಕು. ಮೇಲ್ಗಡೆ ನೋಡೋದು ಸಹ ಸ್ವಲ್ಪ ಚಾಲೆಂಜಸ್ ಇರ್ತದೆ, ಯಾಕಂತ ಹೇಳಿದ್ರೆ ಅದು ಪಾಲಿ ಹೌಸ್ ಇದು ಮಾಡಿದ ಹತ್ರ ಇರ್ತದೆ, ಸೊ ಅಲ್ಲಿ ಹೀಟ್ ಜಾಸ್ತಿ, ಅಲ್ಲಿದ್ದು ಔಟ್ಪುಟ್ ಕಮ್ಮಿ ಇರ್ತದೆ, ಕೆಳಗಡೆ ಔಟ್ಪುಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಮತ್ತೆ ಒಂದು ಸಿಸ್ಟಮ್ ಇನ್ನೊಂದು ಸಿಸ್ಟಮ್ ಅಂತರ ಜಾಸ್ತಿ ಇಡಬೇಕಾಗ್ತದೆ, ಯಾಕಂತ ಹೇಳಿದ್ರೆ ಹೈಟ್ ಮಾಡುವಾಗ ಅದು ಸೂರ್ಯದ್ದು ಬೆಳಕು ಸಹ ಎಲ್ಲದಕ್ಕೂ ಒಂದೇ ಲೆಕ್ಕ ಬೀಳುದಿಲ್ಲ. ಸಿಸ್ಟಮ್ ಇಡುವಾಗ ಸಹ ಹಾಗೇನೆ, ನಾವು ಸೂರ್ಯನ ಬೆಳಕು ನೋಡಿಕೊಂಡೇ ನಾವು ಅಂತರವನ್ನು ಕಾಪಾಡಿಕೊಳ್ಬೇಕಾಗ್ತದೆ. ನೀವು ಅವಾಗ ಹೇಳಿದ್ರಿ ಗಿಡ ನಾಟಿ ಮಾಡುವಾಗಲೇ ನೀವು ಅದಕ್ಕೆ ಗೊಬ್ಬರ ಬಳಕೆ ಮಾಡ್ತೀರಿ, ಆಮೇಲೆ ಅದಕ್ಕೆ ಬೇಕಾದಂತ ಗೊಬ್ಬರಗಳ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿ? ಹಾ, ಫಸ್ಟ್ ಗೆ ಏನಾಗ್ತದೆ ಅಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೈಟ್ರೋಜನ್ ಸಾರಜನಕ ಅದು ಯಾವುದೇ ಸೊಪ್ಪಿನ ಗಿಡಕ್ಕೆ ಜಾಸ್ತಿ ಬೇಕು. ಪಾಲಕ್ ಸೊಪ್ಪಿಗೆ ಎಲ್ಲ ಮೇನ್ಲಿ ಪಾಲಕ್ ಎಲ್ಲ ತಿನ್ನುವರು ಯಾಕಂತ ಹೇಳಿದ್ರೆ ಪೊಟ್ಯಾಶಿಯಂ ಎಲ್ಲ ಸಿಗ್ತದೆ ಅಂತ ಹೇಳಿ ಕುಡಿತಾರೆ. ನಾವು ಇವನ್ನು ಪೊಟ್ಯಾಶಿಯಂ ಯುಕ್ತ ಮಣ್ಣನ್ನು ಸಹ ನಾವು ತಯಾರು ಮಾಡ್ಬೇಕಾಗ್ತದೆ, ಅದಕ್ಕೆ ಸ್ವಲ್ಪ ಸುಡುಮಣ್ಣು ಸಹ ನಾವು ಮತ್ತೆ ನಾವು ಸುಡುಮಣ್ಣೆಲ್ಲ ನಮ್ಗೆ ಇಲ್ಲಿ ಕಷ್ಟ, ಅದಕ್ಕೆ ನಾನು ಅಷ್ಟೊಂದು ಮಾಡ್ಲಿಲ್ಲ. ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಸಿಸ್ಟಮ್ ಅಲ್ಲಿ ನಂಗೆ ಕೆಲವೊಮ್ಮೆ ವೇಸ್ಟ್ ಮಶ್ರೂಮ್ ಸ್ಪೆಂಟ್ ಮಶ್ರೂಮ್ ಅಂತ ಹೇಳ್ತಾರೆ, ನಂಗೆ ಕೆಲವು ಮಶ್ರೂಮ್ ಇದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬೆಳೆಸುವವರು, ಅವರದ್ದು ವೇಸ್ಟ್ ಸಹ ಸಿಗ್ತದೆ ನಂಗೆ, ಅದು ಸಹ ಹಾಕ್ತೀನಿ. ಫಾಸ್ಫೇಟ್ ಪೊಟ್ಯಾಶಿಯಂ ಎಲ್ಲ ಅದರಲ್ಲಿ ಯಥೇಷ್ಟ ಇರ್ತದೆ. ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಜೀವಾಮೃತ ಸ್ಪ್ರೇ ಮಾಡ್ತೀನಿ, ಕೆಲವೊಮ್ಮೆ ಸ್ಪ್ರೇ ಮಾಡ್ತೀನಿ, ಕೆಲವೊಮ್ಮೆ ನೀರಿಗೆ ಸಹ ಒಂದೆರಡು ರೌಂಡ್ ಸರ್ಕ್ಯುಲೇಷನ್ ಸಹ ಮಾಡ್ತೀನಿ. ಈಗ ನೀವು ನಾಟಿ ಮಾಡಿದ ಮೇಲೆ ಬೆಳೆ ತೆಗಿಲಿಕ್ಕೆ ಕಟಾವಿಗೆ ಎಷ್ಟು ಟೈಮ್ ತಕೊಳ್ತೀವಿ? ಮೇನ್ಲಿ ಬೀಜ ಮೊಳಕೆ ಬರ್ಲಿಕ್ಕೆ ಒಂದು ಎರಡು ಮೂರು ದಿನ ಬೇಕು. ಅದಾದ ನಂತರ ನಾನು ಪಾಟಿಗೆ ಹಾಕಿ ಬೆಳಿಲಿಕ್ಕೆ ಒಂದು 30 ದಿನದಿಂದ 40 ದಿನವರೆಗೆ ಗ್ಯಾಪ್ ಇರುತ್ತೆ. ಕೆಲವರಿಗೆ ಟೆಂಡರ್ ಬೇಕು ಅಂದ್ರೆ ಸಣ್ಣ ಪಾಲಕ್ ಬೇಕು, ಅದಕ್ಕೆ ಬೇಬಿ ಸ್ಪಿನಾಚ್ ಅಂತಾನೆ ಹೇಳ್ತಾರೆ, ಬೇಬಿ ಪಾಲಕ್ ಸಹ ಹೇಳ್ತಾರೆ. ಕೆಲವರಿಗೆ ಆ ಸ್ಟೇಜ್ ಅಲ್ಲಿ ಸಹ ಪಾಲಕ್ ಬೇಕಾಗ್ತದೆ, ಸೊ ಅವರಿಗೆ ಬೇಕಾಗುವಾಗೆ ಆ ರೀತಿ ಸಹ ಕೊಡ್ತೀನಿ ನಾನು. ಮತ್ತೆ ಕೆಲವರಿಗೆ ದೊಡ್ಡ ಎಲೆದ ಪಾಲಕ್ ಸಹ ಬೇಕು, ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಲೈಕ್ ಇರ್ತದೆ. ಹಾಗೆ 25 ದಿನದಿಂದ 30 ದಿನವರೆಗೆ ನಮ್ಗೆ ಸಮಯದವರೆಗೆ ಇದೆ. ಈಗ ಮಾರುಕಟ್ಟೆಗೆ ಹಾಕುವಾಗ ನೀವು ಅದು ಸೊಪ್ಪನ್ನು ಯಾವ ರೀತಿ ಕೀಳುವಂತದ್ದು, ಗಿಡ ಬುಡದಿಂದಲೇ ಇದ್ ಮಾಡ್ತೀರಾ ಅಥವಾ ಅರ್ಧದಿಂದ ತುಂಡು ಮಾಡಿ ಆತರ ಕಟ್ ಮಾಡ್ತೀರಾ? ನೆಲದಲ್ಲಿ ಬೆಳೆಸಿದ್ರೆ ನಾನು ಬುಡ ಸಮೇತ ಕೀಳುದಿಲ್ಲ, ಬರೀ ಎಲೆ ಮಾತ್ರ ಕೀಳ್ತಾ ಇರ್ತಿದ್ದೆ. ಆದ್ರೆ ಈ ವರ್ಟಿಕಲ್ ಸಿಸ್ಟಮ್ ಅಲ್ಲಿ ಹಾಗೆ ಮಾಡುದಿಲ್ಲ, ನಾನು ಬುಡ ಸಮೇತ ಇಡೀ ಸೆಟ್ ಅನ್ನು ಬೇರೆ ಸಮೇತ ನಾನು ತೆಗಿತೀನಿ. ಮಣ್ಣಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದೆರಡು ಕ್ರಾಪ್ ಬೆಳೆಸಬಹುದು ಅದೇ ಮಣ್ಣಲ್ಲಿ ಇನ್ನೊಂದು ಕ್ರಾಪ್ ಅನ್ನು ಸಹ ಬೆಳೆಸಬಹುದು. ಸ್ವಲ್ಪ ಒಂದು ಜೀವಾಮೃತ ಹಾಕಿದ್ರೆ ಅಲ್ಲಿಗೆ ಏನಾದ ಮಣ್ಣು ಬರ್ತದೆ. ಅದಕ್ಕೆ ಬೀಜ ನಾಟಿ ಮಾಡುವ ಅಗತ್ಯ ಇರುದಿಲ್ಲ. ಮತ್ತೆ ಅಂದ್ರೆ ಯಾವುದೇ ಸೊಪ್ಪಿರ್ಲಿ ಹೂ ಬರುವ ಮೊದಲುವರೆಗೆ ನಾವು ಕೀಳ್ತಾ ಇರ್ಬೋದು. ಪಾಲಕ್ ಅಲ್ಲಿ ಸಹ ಹಾಗೇನೆ, ಒಂದು ಅದರದ್ದು ಸರೌಂಡಿಂಗ್ ಹೊರಗಡೆ ಎಲೆಯನ್ನು ನಾವು ಕೀಳ್ತಾ ಬಂದ್ರೆ ಆಯ್ತು. ಕೆಲವರಿಗೆ ಹಾಗಲ್ಲ, ಎಸ್ಪೆಷಲಿ ನಂಗೆ ಏನಂತ ಹೇಳಿದ್ರೆ ಕಸ್ಟಮರ್ ನನ್ನ ಮನೆ ಹತ್ರನೇ ಬರ್ತಾರೆ, ನಾನು ಎಲೆ ಮಾತ್ರ ಕೀಳಿ ಕೊಡ್ತೀನಿ. ಕೆಲವೊಮ್ಮೆ ವರ್ಟಿಕಲ್ ಗಾರ್ಡನ್ ಅಲ್ಲಿ ಆದ್ರೆ ವರ್ಟಿಕಲ್ ಆಗಿದ್ರೆ ಹಾಗಲ್ಲ, ವರ್ಟಿಕಲ್ ನಾನು ಅದು ಸಣ್ಣ ಪಾಟ್ ಅಲ್ಲಿ ಬೆಳೆಸುವ ಕಾರಣ ಅದರಲ್ಲಿ ಮಣ್ಣಿನ ಸತ್ತು ಹೋಗಿರ್ತದೆ. ಸೊ ನಾನು ಏನ್ ಮಾಡ್ತೀನಿ, ಇಡೀ ಮಣ್ಣು ಸಮೇತ ಬೇರ್ ಸಮೇತ ಅದನ್ನು ಕ್ಲೀನ್ ಮಾಡಿ ಮತ್ತೆ ಮಣ್ಣನ್ನು ನಾನು ಅಗೇನ್ ಕಂಪೋಸ್ಟ್ ಮಾಡ್ಲಿಕ್ಕೆ ರಾಶಿ ಹಾಕ್ತೀನಿ. ಮತ್ತೆ ಅದಕ್ಕೆ ಪುನಃ ಸುಡೋಮೋನಸ್ ಬೇರೆ ಬೇರೆ ಬ್ಯಾಕ್ಟೀರಿಯಲ್ಲ ಹಾಕಿ ಪುನಃ ಮಣ್ಣನ್ನು ಸಹ ನಾನು ರಿಚಾರ್ಜ್ ಮಾಡ್ಲಿಕ್ಕೆ ಇರ್ತದೆ. ಈಗ ಗಿಡಗಳನ್ನು ತೆಗೆದ ಬಳಿಕ ಮಾರುಕಟ್ಟೆಗೆ ಎಲ್ಲ ಯಾವ ರೀತಿ ನೀವನ್ನು ಹಾಕ್ತೀರಿ? ಮೊದಲಿಗೆ ನಾನು ಏನ್ ಮಾಡ್ತಿದ್ದೆ, ಏನು ಕಟಾವ್ ಮಾಡ್ತಿದ್ದೆ ಏನ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ 2023 ಯಾವಾಗ ಸೆಟಪ್ ಮಾಡಿದ್ದೆ, ಫಸ್ಟ್ ಗೆ ನಾನು ಅದರದ್ದು ಮಾರ್ಕೆಟ್ ಮಾಡ್ಲಿಕ್ಕೆ ನಾನು ನನ್ನ ಮನೆ ಹತ್ರ ಮಣ್ಣಗುಡ್ಡ ಗಾಂಧಿ ಪಾರ್ಕ್ ಇರ್ತಿದ್ದೆ, ಅಲ್ಲಿ ಗೇಟ್ ಎದುರುಗಡೆ ನಿಲ್ತಿದ್ದೆ, ಒಂದು ಬೋರ್ಡ್ ಹಾಕ್ತಿದ್ದೆ ಆರ್ಗಾನಿಕ್ಲಿ ಗ್ರೋನ್ ಪಾಲಕ್ ಅಂತೇಳಿ, ಅಲ್ಲಿ ನಾನು ಸೇಲ್ ಮಾಡ್ತಾ ಇದ್ದೆ. ಜನರಿಗೆ ಕನ್ಫ್ಯೂಷನ್, ಇದು ಪಾಲಕ್ ಹೌದಾ ಅಲ್ವಾ ಅಂತೇಳಿ, ಯಾಕಂತೇಳಿದ್ರೆ ಅವ್ರು ಫ್ರೆಶ್ ಪಾಲಕ್ ನೋಡೇ ಇರ್ಲಿಲ್ಲ ಯಾರು ಸಹ. ಎಲ್ರೂ ಬೆಳಗಾವಿಯಿಂದ ಹಾಸನಲ್ಲೆಲ್ಲ ಬೆಳೆಸಿರೋದು ಪಾಲಕ್, ಅದು ನಿನ್ನೆ ಸಂಜೆ 4 ಗಂಟೆ ಕಟಾವ್ ಆಗಿರ್ತದೆ, ಇಲ್ಲಿ ಆಗಲ್ಲ, ಇಲ್ಲಿ ಬೆಳಿಗ್ಗೆ 4 ಗಂಟೆಗೆ ಬಾಡಿ ಇರ್ತದೆ, ಇಲ್ಲಿ ಆಗಲ್ಲ, ಇಲ್ಲಿ ಬೆಳಿಗ್ಗೆ 4 ಗಂಟೆ ಕಟಾವ್ ಮಾಡಿರೋದು ಪಾಲಕ್, ಮತ್ತೆ 8 ಗಂಟೆಗೆ ಮನೆಗೆ ಇರ್ತದೆ ಅವ್ರದ್ದು ಪಾಲಕ್. ಸೊ ಅಷ್ಟು ಬೇಗ ಫ್ರೆಶ್ ಪಾಲಕ್ ನೋಡೇ ಇರುದಿಲ್ಲ. ಸೊ ಅವರಿಗೆ ಕನ್ಫ್ಯೂಷನ್, ಇದು ಪಾಲಕ್ ಹೌದಾ ಅಲ್ವಾ ಅಂತೇಳಿ. ಕೆಲವೊಮ್ಮೆ ಇದು ಆರ್ಗಾನಿಕ್ ಅಂತ ಹೇಗೆ ಹೇಳ್ತೀವಿ, ಅವ್ರ ಎದುರುಗಡೆನೆ ತಿಂತಾ ಇದ್ದೆ ನಾನು, ಪಾಲಕ್ ಎಲೆಯನ್ನು ಕಟ್ ಮಾಡಿಸ ತಿಂತಿದ್ದೆ. ಖುಷಿಯಾಗಿ ಕೆಲವರು ಪಾಲಕ್, ಅವರಿಗೆ ರೆಗ್ಯುಲರ್ ಪಾಲಕ್ ಜ್ಯೂಸ್ ಬೇಕಂತೇಳಿ ಗಾಂಧಿ ಪಾರ್ಕ್ ಅಲ್ಲಿ ಹೇಗೆ ಅಂತೇಳಿದ್ರೆ, ಕೆಲವರು ರನ್ನರ್ಸ್ ಜಾಗಿಂಗ್ ಮಾಡೋರು ಹೆಲ್ತ್ ಕಾನ್ಶಿಯಸ್ ಇವರೆಲ್ಲ ಬರ್ತಿದ್ರು, ಅವರೆಲ್ಲ ತಗೊಳ್ತಾ ಇದ್ರು. ಮತ್ತೆ ಮಳೆಗಾಲದಲ್ಲೆಲ್ಲ ಕಷ್ಟ ಆಗ್ತಿತ್ತು ನಂಗೆ, ಮಳೆಗಾಲದಲ್ಲಿ ಒಂದು ದೊಡ್ಡ ಚಾಲೆಂಜ್, ಅದು ಬಿಟ್ರೆ ಮತ್ತೆ ಬೇಸಿಗೆ ಕಾಲದಲ್ಲಿ ಹೆವಿ ಚಾಲೆಂಜ್ ಇರ್ತದೆ. ಅಲ್ಲಿ ಬೇಸಿಗೆ ಕಾಲದಲ್ಲಿ ಅದು ಅಷ್ಟೊಂದು ಔಟ್ಪುಟ್ ಬರುದಿಲ್ಲ, ತುಂಬಾ ಕಮ್ಮಿ ಇರ್ತದೆ. ಒಂದು ಕಡೆ ಪೆಸ್ಟ್ ಇದು, ಒಂದು ನೇಚರ್ ಇದು, ಮತ್ತಿನ್ನೊಂದು ಕ್ಲೈಮೇಟ್ ಇದು, ಬೇರೆ ಬೇರೆ ಪ್ರಾಬ್ಲಮ್ ಇರ್ತದೆ. ಮತ್ತೆ ನಾನು ಒಂದು ಮಾರುಕಟ್ಟೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ವಾಟ್ಸ್ಆಪ್ ಅಲ್ಲಿ ಹಾಕ್ತೀನಿ, ನಾನೊಂದು ಸಣ್ಣ ಒಂದು ಆಪ್ ಮಾಡ್ಕೊಂಡಿದ್ದೀನಿ, ಆಪ್ ಮುಖಾಂತರ ಕೆಲವರು ಆರ್ಡರ್ ಮಾಡ್ತಾರೆ ಪಾಲಕ್ ಅನ್ನು, ಮತ್ತೆ ವಾಟ್ಸ್ಆಪ್ ಮುಖಾಂತರ ಆರ್ಡರ್ ಮಾಡ್ತಾರೆ, ಮತ್ತೆ ನಾನು ಮಂಗಳೂರು ಸುತ್ತಮುತ್ತ ನಾನು ಡೆಲಿವರಿ ಸಹ ಕೊಡ್ತೀನಿ. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಬರೀ ನಿನ್ನ ಹತ್ರ ಪಾಲಕ್ ಮಾತ್ರ ಸಿಗುತ್ತಾ ಅಂತ ಕೇಳ್ತಾರೆ. ನಾನು ಅದಕ್ಕೋಸ್ಕರ ಏನ್ ಮಾಡಿದೀನಿ, ಕೆಲವು ರೈತರ ಪರಿಚಯ ಮುಖಾಂತರ ಅವರದ್ದು ಸಹ ಕ್ರಾಪ್ ಅನ್ನು ಸಹ ನಾನು ವಾರದಲ್ಲಿ ಒಂದೆರಡು ಸಲ ಅದನ್ನು ತರಿಸಿ, ಮತ್ತೆ ಕೆಲವು ಆರ್ಗಾನಿಕ್ ರೈತರ ಗುಂಪು ಅಂತ ಇರುತ್ತೆ, ಅವ್ರದ್ದೊಂದು ಬಳಗ ಎಲ್ಲ ಇರ್ತದೆ, ಅವ್ರಿಗೆ ಒಂದು ಅದರ ಅವ್ರ ಹತ್ರ ಒಂದು 100-500 ಎಲ್ಲ ಫಾರ್ಮರ್ಸಿದಲ್ಲ ಒಂದು ಬಳಗ ಇರ್ತದೆ, ಅವರ ಮುಖಾಂತರಲ್ಲೂ ಸಹ ನಾನು ಅದನ್ನು ಗ್ರೂಪ್ ಮುಖಾಂತರಲ್ಲೂ ಸಹ ತರಿಸಿ ವಾರದಲ್ಲಿ 2 ಸಲ ನಾನು ನನ್ನ ಆಪ್ ಅಲ್ಲಿ ಸೇಲ್ ಮಾಡ್ತೀನಿ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಹ ಲೀಸ್ಟ್ ಹಾಕ್ತೀನಿ, ಇದೆಲ್ಲ ಸಿಗ್ತದೆ ಅಂತ. ಮತ್ತೆ ನಂದು ಸಹ ಪಾಲಕ್ ಸಹ ಅದರ ಜೊತೆಗೆ ಸಹ ಸೇಲ್ ಮಾಡಿ ಬಿಡ್ತೀನಿ. ಈಗ ಮಾರಾಟ ಮಾಡುವಾಗ ನೀವು ಅದು ಕಟ್ಟುಗಳನ್ನೆಲ್ಲ ಯಾವ ರೀತಿ ಮಾಡುವಂತದ್ದು, ಅಂದ್ರೆ ಕಟ್ಟಲ್ಲಿ ಇಷ್ಟು ಗಿಡಗಳು ಯಾವ ರೀತಿ ಇರುತ್ತೆ? ನಂದು ಒಂದು ಕೆಜಿ ಲೆಕ್ಕದಲ್ಲಿ ಇರ್ತದೆ, ಕೆಲವರಿಗೆ 450 ಮಿನಿಮಮ್, 450 350, ಕೆಲವರು 1/2 ಕೆಜಿ ಕೊಡಿ, 1/4 ಕೆಜಿ ಕೊಡಿ ಅಂತಲೇ ಕೇಳ್ತಾರೆ. ಹಾಗೆ ಕೊಡುದು ನಾನು, ಒಂದು ಎವರೇಜ್ ಒಂದು 350 ಕಟ್ಟಿರುತ್ತೆ, ಅದು ಒಂದು ದೊಡ್ಡ ಕಟ್ ಅಂತ ಹೇಳ್ಬೋದು, ಮೀಡಿಯಂ ಕಟ್, ಮತ್ತೆ ಸಣ್ಣ ಕಟ್ಟು, ಮತ್ತೆ ಕೆಜಿ, ಆ ರೀತಿ ಲೆಕ್ಕದಲ್ಲಿ ಕೊಡ್ತೀನಿ. ಹಾಗೆ ಈಗ ಮಂಗಳೂರಿನಲ್ಲಿ ಪಾಲಕ್ ಸೊಪ್ಪಿಗೆ ಬೇಡಿಕೆ ಎಲ್ಲ ಯಾವ ರೀತಿ ನೋಡ್ಲಿಕ್ಕೆ ಹೋದ್ರೆ, ಬೇರೆ ಇಲ್ಲಿ ಮಂಗಳೂರಲ್ಲಿ ರೆಗ್ಯುಲರ್ ಹೋಗುವಂತದ್ದು ಹರಿವೆ ಪದಿಪೆ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಡಿಮಾಂಡ್ ಇರುವಂತದ್ದು. ಮತ್ತೆ ಬಸಳೆ, ಪಾಲಕ್ ತುಂಬಾ ಕಮ್ಮಿ, ಮೆಜಾರಿಟಿ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಪಾಲಕ್ ಕಮ್ಮಿ. ಆದ್ರೆ ಅದರದ್ದೇ ಒಂದು ಕಸ್ಟಮರ್ ಬೇಸ್ ಇದೆ, ಅತ್ತವರಿಂದ ನಿಮ್ದು ಕಂಕನಾಡಿಯಿಂದ ಎಲ್ಲ ಬರ್ಲಿಕ್ಕೆಲ್ಲ ತಗೊಳ್ಲಿಕ್ಕೆಲ್ಲ ಶುರು ಮಾಡಿದೆ. ಮತ್ತೆ ನಾನು ಅವರಿಗೆ ಕಷ್ಟ ಆಗ್ತಿದೆ ಅಂತೇಳಿ ನಾನು ಡೆಲಿವರಿಗೆ ಸಹ ಪ್ರಯತ್ನ ಮಾಡಿದೆ, ಕೊಡ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೆ, ನೀವು ಪಾಲಕ್ ನೀವು ಸಹ ತಗೊಳ್ಳಿ, ಮತ್ತೆ ಪಕ್ಕದ ಅಕ್ಕಪಕ್ಕದವರಿಗೆ ಸಹ ಹೇಳಿ, ಆಗ ನಂಗೆ ಡೆಲಿವರಿ ಕೊಡ್ಲಿಕ್ಕೆ ಸುಲಭ ಆಗ್ತದೆ, ಮಾರಾಟ ಮಾಡಬಹುದು ಅಂತ ಸಾಧ್ಯತೆಗಳಿತ್ತು. ಆದ್ರೆ ಡಿಮಾಂಡ್ ಇದೆ, ಡಿಮಾಂಡ್ ಜೊತೆ ಜೊತೆಗೆ ನಮ್ಗೆ ಔಟ್ಪುಟ್ ಇಲ್ಲ. ನಂದು ನಾನು ಬೆಳೆಸೋದು ಬರೀ 1000 ಸ್ಕ್ವೇರ್ ಫೀಟ್ ಅಲ್ಲಿ, ಹಾಗೆ ಸಾಕಾಗುದಿಲ್ಲ. ಅಷ್ಟು ಇದರಲ್ಲಿ ಎಷ್ಟು ಆದಾಯ ಗಳಿಸ್ತೀರಿ ನೀವು? ಅಷ್ಟು ಇದರಲ್ಲಿ ಏನಂತ ಹೇಳಿದ್ರೆ, ನಾನಂದ್ರೆ ಇದು ನಾನು ಸ್ವಲ್ಪ ಸಾಲ ಮಾಡಿ ನಾನು ತಗೊಂಡಿರುವಂತದ್ದು, ನಂಗೆ ಸಾಲ ಪೂರೈಸಿದ್ರಲ್ಲೇ ಹೋಗ್ತಾ ಉಂಟು. ನಂಗೆ ಇದರಲ್ಲಿ ಏನು ಲಾಭ ಅಂತ ಗಳಿಸ್ಲಿಕ್ಕೆ ಆಗ್ತಾನೆ ಇಲ್ಲ. ಮೇನ್ಲಿ ಹೋಗುದು ಅದ್ರಲ್ಲಿ ಎಕ್ಸ್ಪೆನ್ಸ್ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ತುಂಬಾ ಕಾಸ್ಟ್ಲಿ. ಕೆಜಿಗೆ ಎರೆಹುಳ ಗೊಬ್ಬರ ಮಾರ್ಕೆಟ್ ಅಲ್ಲೆಲ್ಲ ಕೆಜಿಗೆಲ್ಲ 25 ರೂಪಾಯಿಗೆಲ್ಲ ಮಾರ್ತಾರೆ. ಇದು ನಾನು ಬೆಳೆಸುದು ಸೊಸೈಟಿದ್ದು ಸ್ವಲ್ಪ ಒಳ್ಳೆ ಕ್ವಾಲಿಟಿದ್ದು ಗೊಬ್ಬರ ತಗೊಳ್ಳೋದು ನಾನು, ಮತ್ತೆ ಬೇರೆ ಬೇರೆ ಹಿಂಡಿ ಎಲ್ಲ ಹಾಕಿ ಆಗುವಾಗ ನಂಗೆ ಅದ್ರಲ್ಲಿ ಅಲ್ಲಿಗೆ ಸರಿ ಹೋಗ್ತಿದ್ವಿ. ಈ 1000 ಸ್ಕ್ವೇರ್ ಫೀಟ್ ಇಂದ ನಂಗೆ ಏನು ಅಷ್ಟೊಂದು ಲಾಭ ಆಗ್ತಾ ಇಲ್ಲ. ಹಾಗಿದ್ರೆ ನೀವು ಮುಂದಿನ ಯೋಜನೆಯಾಗಿ ಹೆಚ್ಚು ಪಾಲಕ್ ಬೆಳೆಸುವ ಯೋಚನೆ ಮಾಡ್ಕೊಂಡಿದ್ದೀರಾ? ನಾನು ಅದ್ರ ಪ್ರಯತ್ನದಲ್ಲಿ ಇದ್ದೀನಿ. ನಂಗೆ ಏನಂತ ಹೇಳಿದ್ರೆ ಸ್ವಲ್ಪ ಇನ್ವೆಸ್ಟರ್ಸ್ ಹುಡುಕಾಟದಲ್ಲಿ ಇದ್ದೀನಿ. ಅದು ಒಂದು ವಿಷಯ ಏನಂತ ಹೇಳಿದ್ರೆ ಸಿಟಿ ಒಳಗಡೆ ನಾನು ನೋಡ್ತಾ ಇದ್ದೀನಿ. ಇವಾಗ ಕೆಲವೊಮ್ಮೆ ನಂದು ವರ್ಟಿಕಲ್ ಫಾರ್ಮಿಂಗ್ ಆಗಿದ ಕಾರಣ, ಮತ್ತೆ ಲೈಟ್ ವೇಟ್ ಅಂದ್ರೆ ಇವನ್ ಅಪಾರ್ಟ್ಮೆಂಟ್ ಮೇಲ್ಗಡೆ ಎಲ್ಲ, ಟೆರೆಸ್ ಮೇಲ್ಗಡೆ, ಮಾಲ್ ಮೇಲ್ಗಡೆ ಎಲ್ಲ ಬೆಳೆಸಬಹುದು. ನಂಗೆ ಅದು ಸೂಕ್ತ ಇನ್ವೆಸ್ಟರ್ ಸಿಕ್ಕಿದ್ರೆ ನಾನು ಇವನ್ ಮಾಲ್ ಇಲ್ಲ ಟೆರೆಸ್ ಮೇಲ್ಗಡೆ ಅಥವಾ ಒಂದು ಜಾಗ ಒಳ್ಳೆ ದೊಡ್ಡ ಸ್ಪೇಸ್ ಸಿಕ್ಕಿದ್ರೆ ಸಿಟಿ ಒಳಗಡೆ ಮೇಲ್ಗಡೆ ಟೆರೆಸ್ ಅಂತಸ್ತಿನಲ್ಲಿ ಸಹ ಬೆಳೆಸ ಪ್ಲಾನ್ ಅಲ್ಲಿ ಇದ್ದೀನಿ. ಕೆಲವು ಬಿಲ್ಡರ್ಸ್ ಅವ್ರು ಇವ್ರನ್ನೆಲ್ಲ ಭೇಟಿ ಆಗಿದ್ದೀನಿ, ಪ್ಲಾನ್ ಅಲ್ಲಿ ಹೇಳಿದ್ದೀನಿ. ಆದ್ರೆ ವಿಷಯ ಏನಂತ ಹೇಳಿದ್ರೆ ಸಿಟಿಯಲ್ಲಿ ಜಾಗ ಸಿಗುದೇ ದೊಡ್ಡ ಸಮಸ್ಯೆ. ಅಂದ್ರೆ ಒಂದೊಂದು ಜಾಗಕ್ಕೆ ಕೋಟಿ ಬೆಲೆ ಇರುವಾಗ ಇದು ಕೃಷಿ ಮಾಡಿದ್ರೆ ಅದ್ರಲ್ಲಿ ಅಷ್ಟೊಂದು ಔಟ್ಪುಟ್ ತಗೊಳ್ಳಿಕ್ಕೆ ಅವರಿಗೆ ಲೆಕ್ಕ ಇಡ್ಬೇಕಾಗ್ತದೆ, ಎಷ್ಟು ಸಿಗ್ತದ ಅಷ್ಟು ಸಿಗ್ತದ ಅಂತ ಕೇಳ್ತಾರೆ. ಕೆಲವರು ಕೇಳ್ತಾರೆ ಇನ್ವೆಸ್ಟ್ ಮಾಡೋದಕ್ಕೆ ಔಟ್ಪುಟ್ ಹೇಗೆ ಅಂತ ಕೇಳ್ತಾರೆ. ಅಂದ್ರೆ ಆರ್ಗ್ಯಾನಿಕ್ ಮಾಡುವ ಕಾರಣ ನಂಗೆ ಸರಿಯಾಗಿ ಲೆಕ್ಕ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದೇ ನಾನು ಫರ್ಟಿಲೈಸರ್ ಹಾಕಿದ್ರೆ ನಾನೊಂದು ಎಷ್ಟು ಸಿಗ್ತದೆ ಅಷ್ಟು ಸಿಗ್ತದೆ ಅಂತ ಹೇಳ್ಬಹುದು. ಯಾರಿಗೆ ಲೈಕ್ ಮೈಂಡೆಡ್ ಅಂದ್ರೆ ಪ್ರಕೃತಿಗೆ ಹತ್ತಿರ ಇರುವ, ಪ್ರಕೃತಿಯನ್ನು ಪ್ರೀತಿಸುವವರು, ಮತ್ತೆ ಓಕೆ ಇದು ಒಂದು ಸಮಾಜದ ಏಳಿಗೆಗೋಸ್ಕರ, ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಮಾಡ್ಬೇಕಂತ ಯಾರಾದ್ರೂ ಇನ್ವೆಸ್ಟರ್ ಸಿಕ್ಕಿದ್ರೆ ಅವ್ರ ಜೊತೆ ಕೈ ಜೋಡಿಸಿ ಮಾಡುವ ಪ್ಲಾನ್ ಅಲ್ಲಿ ಇದ್ದೀನಿ. ಈಗ ಯಾರಿಗಾದ್ರೂ ವರ್ಟಿಕಲ್ ಗಾರ್ಡನ್ ಮಾಡುವಂತ ಡಿಮಾಂಡ್ಸ್ ಏನಾದ್ರೂ ಇದ್ರೆ ನೀವು ಅವರಿಗೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀರಿ? ಮೊದಲು ನನ್ನ ಹತ್ರ ಸಣ್ಣ ಸಣ್ಣ ಬಾಲ್ಕನಿಗೆ ಮಾಡುವಂತದ್ದು ವರ್ಟಿಕಲ್ ಕಿಟ್ ಎಲ್ಲ ಮಾಡ್ಕೊಂಡಿದ್ದೆ, ಸೇಲ್ಸ್ ಮಾಡಿದ್ದೆ. ಅದು 2024 ವರೆಗೆಲ್ಲ ಮಾಡ್ತಾ ಇದ್ದೆ. ಅದು ಕ್ರಮೇಣ ನಾನು ಅದನ್ನು ಸ್ಟಾಪ್ ಮಾಡಿದೆ. ಮೇನ್ ಕಾರಣ ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಜೋಶ್ ಇರ್ತದೆ ತಗೊಳ್ಳುವಾಗ. ನೋಡಿ, ನಾನು ಕೆಲವು ಎಕ್ಸಿಬಿಷನ್ ಅಲ್ಲಿ ನಾನು ವರ್ಟಿಕಲ್ ಸಿಸ್ಟಮ್ ಅನ್ನೆಲ್ಲ ನಾನು ಅದರದ್ದು ಪ್ರತ್ಯಕ್ಷಕ್ಕೆ ಇಟ್ಟಿದ್ದೆ, ಮತ್ತೆ ಕೆಲವು ಎನ್ಕ್ವೈರೀಸ್ ಎಲ್ಲ ಇತ್ತು. ನಾನು ಅದನ್ನೆಲ್ಲ ಇನ್ಸ್ಟಾಲೇಷನ್ಸ್ ಮಾಡಿಟ್ಟಿದ್ದೆ, ಅವರಿಗೆ ಟ್ರೈನಿಂಗ್ಸ್ ಕೊಟ್ಟಿದ್ದೆ. ಕ್ರಮೇಣ ಕ್ರಮೇಣ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಒಂದು ಖುಷಿ ಇರ್ತದೆ, ಒಂದು 2 ಕ್ರಾಪ್ ಅವರಿಗೆ ನಾನು ಗೈಡ್ ಸಹ ಮಾಡ್ತೀನಿ. ಮತ್ತೆ ಮತ್ತೆ ಅವರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ, ಅವರು ಅದಕ್ಕೆ ಮತ್ತೆ ಮತ್ತೆ ಅವರಿಗೆ ಬರ್ಡನ್ ಫೀಲ್ ಆಗ್ತದೆ. ಅದು ಬರ್ಡನ್ ಫೀಲ್ ಆಗಬಾರ್ದು, ಅದೊಂದು ಖುಷಿ ಇರಬೇಕು. ಇಲ್ಲ ನಾನು ಏನು ಮಾಡಬೇಕು ಅಂದ್ರೆ ಗೊಬ್ಬರದಿಂದ ಹಿಡಿದು ಅಂದ್ರೆ ಕಿಚನ್ ವೇಸ್ಟ್ ಇಂದಲೇ ಅವ್ರು ಮಾಡಬಹುದು. ಒಂದು ಸಣ್ಣ ಬಾಲ್ಕನಿಯಲ್ಲಿ ಒಂದು 4-5 ಗಂಟೆ ಬಿಸಿಲು ಬೀಳ್ತದೆ ಅಂತ ಹೇಳಿದ್ರೆ ಅವರಿಗೆ ಬೇಕಾಗುವಂತ ಸೊಪ್ಪನ್ನು ಅವ್ರು ಬೆಳೆಸಬಹುದು ವರ್ಟಿಕಲ್ ಆಗಿ. ಅದಕ್ಕೆ ಬೇಕಾಗಿರೋದು ಜಾಗ ಬರೀ 1 ಅಡಿ ಬೈ 5 ಅಡಿ. ಆ ಬಾಲ್ಕನಿಯಲ್ಲಿ ಅವ್ರು ಸೊಪ್ಪು ಬೆಳೆಸಿದ್ರೆ ಒಳ್ಳೆ ಉತ್ಪತ್ತಿ ಆಗ್ಬೋದು. ಅವರಿಗೆ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವ್ರಿಗೆ ಮಾಡಿಕೊಡ್ತೀನಿ. ಆದ್ರೆ ವಿಷಯ ಏನಂತ ಹೇಳಿದ್ರೆ ಇಂಟ್ರೆಸ್ಟ್ ಬರೀ ಆ ಟೈಮಿಗೆ, ಇವಾಗ ಈ ಪಾಡ್ಕಾಸ್ಟ್ ಕೇಳಿದ ನಂತರ ಅವರಿಗೆ ಜೋಶ್ ಅಲ್ಲಿ ಮಾಡೋದು ಹೋಗುದಲ್ಲ, ಅದೊಂದು ಒಳಗಡೆಯಿಂದ ಬರಬೇಕು ಇಂಟ್ರೆಸ್ಟ್. 1-2 ವರ್ಷ 3 ವರ್ಷ ಕ್ರಮೇಣ ಹೋಗ್ತಾ ಇರ್ಬೇಕು. ಮತ್ತೆ ಮತ್ತೆ ಜಾಸ್ತಿನೇ ಆಗ್ಬೇಕು ಅಣ್ಣ, ಅವ ದೊಡ್ಡ ದೊಡ್ಡ ಮಾಡಬೇಕು. ಮತ್ತೆ ಸ್ಟಾಪ್ ಮಾಡೋದಲ್ಲ. ಯಾರಾದ್ರೂ ಮಾಡ್ಬೇಕಂತಿದ್ರೆ ಅವರಿಗೆ ಕೊಟೇಶನ್ ಎಲ್ಲ ಕೊಡ್ತೀನಿ ಎಷ್ಟೆಷ್ಟು ಆಗ್ತದೆ ಅಂತ ಹೇಳಿ, ಮತ್ತೆ ಮಾಡಬಹುದು. ವರ್ಟಿಕಲ್ ಗಾರ್ಡನ್ ಕೃಷಿ ಮಾಡ್ಬೇಕಿದ್ರೆ ಅದಕ್ಕೆ ವೆಚ್ಚಗಳೆಲ್ಲ ಯಾವ ರೀತಿ? ವರ್ಟಿಕಲ್ ಬೆಳೆಸಬೇಕಾದ್ರೆ ಮೇನ್ಲಿ ಪಾಲಿ ಹೌಸ್ ಮಾಡ್ಬೇಕಾಗ್ತದೆ. 1000 ಸ್ಕ್ವೇರ್ ಫೀಟ್ಗೆ ನಿಮ್ಗೆ ಒಂದು ಕಮ್ಮಿ ಅಂದ್ರೆ 1,20,000 ವರೆಗೆ 25,000 ವರೆಗೆ ಇರ್ತದೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ 1000 ಸ್ಕ್ವೇರ್ ಫೀಟ್ಗೆಲ್ಲ ಸಣ್ಣ ಸಣ್ಣ ಜಾಗಕ್ಕೆಲ್ಲ ಹಾಕ್ಲಿಕ್ಕೆ ಬರುದಿಲ್ಲ. ಕೆಲವರೆಲ್ಲ ದೊಡ್ಡ ದೊಡ್ಡ ಜಾಗಕ್ಕೆಲ್ಲ 1 ಎಕರೆಗೆಲ್ಲ ಮಾಡುವವರೆಲ್ಲ ಜನ ಸಿಗ್ತಾರೆ. ಅಂದ್ರೆ ಅಷ್ಟು ದೂರದಿಂದ ಬಂದು ಮಾಡ್ಬೇಕಾಗ್ತದೆ. ಕೆಲವರು ಈಗ 1000 ಸ್ಕ್ವೇರ್ ಫೀಟ್ಗೆಲ್ಲ ಮಾಡುವವರು ತುಂಬಾ ಕಮ್ಮಿ ಇದ್ದಾರೆ ಪಾಲಿ ಹೌಸ್ ಮಾಡ್ಲಿಕ್ಕೆ. ಮತ್ತೆ ಒಂದೊಂದು ಸಿಸ್ಟಮ್ ಹಾಕ್ಬೇಕಾದ್ರು ಹಾಗೇನೆ, ಅದ್ರದ್ದು ಫ್ಯಾಬ್ರಿಕೇಶನ್ ಅದಿದೆಲ್ಲ ಆಗುವಾಗ ನಿಮ್ಗೆ ಒಂದು ಕಮ್ಮಿ ಅಂತ ಹೇಳಿದ್ರೆ 1000 ಸ್ಕ್ವೇರ್ ಫೀಟ್ಗೆ ಒಂದು 8-7 ಲಕ್ಷವರೆಗೆ ಖರ್ಚಿದೆ. ಮತ್ತೆ ಅದು ಲೇಯರ್ ಮೇಲೆ, ನಾವು ಒಂದು 4 ಲೇಯರ್ ಮಾಡ್ತೀವಿ, 5 ಲೇಯರ್ ಮಾಡ್ತೀವಿ, 8 ಲೇಯರ್ ಮಾಡ್ತೀವಿ, ಎಷ್ಟೆಷ್ಟು ಅಂತಸ್ತಿನ ಮಾಡ್ತೀರಿ ಅದ್ರ ಮೇಲೆ ಕಾಸ್ಟ್ ಡಿಪೆಂಡ್. ಮಾಡ್ಲಿಕ್ಕೆ ಎಷ್ಟು ಸಲ ಲೇಯರ್ ಮಾಡಬಹುದು ಆದ್ರೆ ಅಷ್ಟೇ ಲೇಬರ್ ಖರ್ಚು ಎಲ್ಲ ಬೇಕಾಗ್ತದೆ. ಜಾಸ್ತಿ ದೊಡ್ಡದು ಮಾಡ್ಲಿಕ್ಕೆ ಹೋದ್ರೆ ಲೇಬರ್ ಇಡಬೇಕಾಗ್ತದೆ, ಲೇಬರ್ಗೆ ಸಂಬಳ ಎಲ್ಲ ಕೊಡ್ಬೇಕಾಗ್ತದೆ, 25,000-30,000 ಎಲ್ಲ ಕೊಡ್ಬೇಕಾಗ್ತದೆ. ಆವಾಗ ನಾವು 1000 ಸ್ಕ್ವೇರ್ ಫೀಟ್ ಎಲ್ಲ ಆಗುದಿಲ್ಲ, ಕಮ್ಮಿ ಅಂತ ಹೇಳಿದ್ರೆ ಒಂದು 30 ಸೆಂಟ್ಸ್ ಆದ್ರೂ ಮಾಡ್ಬೇಕಾಗ್ತದೆ. ಹಾಗೆ ಆವಾಗ ಸ್ವಲ್ಪ ಬಜೆಟ್ ದೊಡ್ಡದಿರ್ತದೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಂಗಳೂರಿಗೆ ವರ್ಟಿಕಲ್ ಫಾರ್ಮ್ ಅಷ್ಟೊಂದು ಸೂಕ್ತ ಅಲ್ಲ. ಏನಕ್ಕಂತ ಹೇಳಿದ್ರೆ ಅದು ಮಾರುಕಟ್ಟೆ ಸಹ ಹಾಗೇನೆ ತುಂಬಾ ಎಕ್ಸಾಟಿಕ್. ಅಂದ್ರೆ ಇಂಗ್ಲಿಷ್ ಸೊಪ್ಪೆಲ್ಲ ಇಲ್ಲಿ ಜಾಸ್ತಿ ಮಾರ್ಕೆಟ್ ಇಲ್ಲ. ಬ್ಯಾಂಗ್ಳೂರಲ್ಲಿ ಆದ್ರೆ ಇಂಗ್ಲಿಷ್ ಸೊಪ್ಪು, ಲೆಟ್ಯೂಸ್, ಕೇಲ್ ಅಂತದಕ್ಕೆಲ್ಲ ಜಾಸ್ತಿ ಡಿಮಾಂಡ್ ಇರ್ತದೆ. ಯಾಕಂದ್ರೆ ಅಲ್ಲಿ 5-star ಹೋಟೆಲ್ ಅದೆಲ್ಲ ಜಾಸ್ತಿ, ಮತ್ತೆ ಜನಸಂಖ್ಯೆ ಸಹ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಲೈಕ್ ಇದು ಜನಸಂಖ್ಯೆ ಇದೆ. ಇಲ್ಲಿ ಹಾಗಲ್ಲ, ಇಲ್ಲಿ ಲೋಕಲ್

ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 5,200 ರೂಪಾಯಿ, ಕೆಂಪು 4,500 5,000 ರೂಪಾಯಿ, ಕಪ್ಪು ಕ್ವಿಂಟಾಲಿಗೆ 5,000 5,500 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 17,500 22,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 14,500 65,500 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 13,200 14,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 6,000 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 5,500 7,000 ರೂಪಾಯಿ, ಗಾಳಿ 5,800 6,500 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 7,000 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಕೆಳಗರೆ ಇದೀಗ ಒಂದು ಭಕ್ತಿಗೀತೆ ಕೇಳೋಣ. ಹಾಡಿದ್ದಾರೆ ಜಿ ಪುಷ್ಪಲತಾ, ಪುರಂದರದಾಸರ ರಚನೆ ಇದು. ಏಕೆ ಕಡೆಗಣ್ಣಿಂದ ನೋಡುವೆ? ಏಕೆ ಕಡೆಗಣ್ಣಿಂದ ನೋಡುವೆ? ಏಕೆ ಕಡೆಗಣ್ಣಿಂದ ನೋಡುವೆ? ನೀ ಕರುಣೆ